ಸುಜುಕಿ ಈ ಕೊಟ್ಟಗೋ ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಇಂಕೋ ಅನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 ರೂಪಾಯಿವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ಗೆ ಹಿಂದೆ ಭೇಟಿ ನೀಡಿ. ಈಗ ಸಮಗ್ರ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಶ್ಯಾಗಲಿ ಕ್ಯಾಂಪ್ನ ಕೃಷಿಕ ಕೆ ವರಪ್ರಸಾದ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ತಾಲೂಕಿನ ಶ್ಯಾಗಲಿ ಕ್ಯಾಂಪಿನ ಪ್ರಗತಿಪರ ಕೃಷಿಕರಾದಂತಹ ಕೆ ವರಪ್ರಸಾದ್ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಸಮಗ್ರ ಕೃಷಿಯನ್ನು ಯಾವ ರೀತಿ ಅಳವಡಿಸಿಕೊಂಡಿದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ವರಪ್ರಸಾದ್ ಅವರೇ. ನಮಸ್ತೆ ಸರ್. ಹೇಳಿ ವರಪ್ರಸಾದ್ ಅವರೇ, ಈ ಒಂದು ಸಮಗ್ರ ಕೃಷಿ ಅಂತಂದರೆ ನೀವು ಯಾವ ರೀತಿ ಮಾಡ್ತಾ ಇದ್ದೀರಾ? ಸಮಗ್ರ ಕೃಷಿ ಅಂದರೆ ಸರ್, ಎಲ್ಲ ಬೆಳೆಯನ್ನು ಬೆಳಿಬೇಕಂತ ಒಂದು ಪ್ಲಾನ್ ಮಾಡಿಕೊಂಡು ಆಮೇಲೆ ಅದರಲ್ಲಿ ಕೃಷಿ ಹೊಂಡ ತೊಗೊಂಡು ಅದಕ್ಕೆ ಸೋಲಾರ್ ಅಳವಡಿಸ್ಕೊಂಡು ನಮ್ಮ ದನದ್ದು ಸಗಣಿ ಗೋತ ಎಲ್ಲ ಹೊಂಡಕ್ಕೆ ಹೋಗಂಗೆ ಮಾಡಿ ಅದರಲ್ಲಿ ಮೀನು ಸಾಗಾಣಿಕೆ ಮಾಡಿ ಆ ನೀರನ್ನು ಮತ್ತೆ ನಾವು ತೋಟಕ್ಕೆ ಡ್ರಿಪ್ ಮುಖಾಂತರ ಹರಿಸೋದ್ರಿಂದ ಡೈರೆಕ್ಟ್ ಫಲವತ್ತತೆ ಮಾಡಿದಂಗೆ ಆಗುತ್ತೆ ಗಿಡಕ್ಕೆ. ನಾವು ಮತ್ತೆ ಕೂಲಿ ಆಳು ಕಡಿಮೆ ಮಾಡಿದಂಗೆ ಆಗುತ್ತೆ. ಆಮೇಲೆ ತೋಟದಲ್ಲಿ ಇನ್ನೂ ಅಡಿಕೆ ತೋಟ ಹಾಕಿದ್ದೀವಿ ಸರ್, ಈಗ ಒಂದು 4 ಎಕರೆ. ಈಗ ಸಮಗ್ರ ಕೃಷಿ ಅಂತ ಹೇಳಿದ್ರಲ್ಲ, ಯಾವ್ಯಾವ ಬೆಳೆಗಳನ್ನ ಹೆಚ್ಚಾಗಿ ನೀವು ಬೆಳೀತಾ ಇದ್ದೀರಾ? ಸರ್, ನಾವು ತೋಟದಲ್ಲಿ ಅಂತರ್ ಬೆಳೆಯಾಗಿ ಅಡಿಕೆ ತೋಟದಲ್ಲಿ ತೊಗರಿ ಆಮೇಲೆ ಅಲಸಂದಿ ತರಕಾರಿ ಬೆಳೆಗಳನ್ನು ಬೆಳೀತಾ ಇದ್ದೀವಿ ಸರ್. ಅಡಿಕೆ ಬೆಳೆ ಫಸಲು ಬರೋ ತನಕನೂ ಕೂಡ ಒಂಟರ್ ಕ್ರಾಪ್ ಆಗಿ ನಾವು ಭಾಳ ಭಾಳ ಬೆಳೆಯನ್ನು ಬೆಳೆಯೋಕ್ಕೆ ಅವಕಾಶ ಇದೆ ಸರ್ ನಮಗೆ. ಆಮೇಲೆ ಭತ್ತ ಕೂಡ ಬೆಳಿತೀವಿ ಸರ್. ಭತ್ತ ಬಂದು ಅದನ್ನ ನ್ಯಾಚುರಲಾಗಿ ಮಾಡಲಿಕ್ಕೆ ನಮಗೆಲ್ಲ ಸಾಧ್ಯವಾಗಲಿಲ್ಲ, ಅದನ್ನ ಕೆಮಿಕಲಲ್ಲೇ ಮಾಡ್ತಾ ಇದ್ದೀವಿ. ಇನ್ನೂ ಅದಕ್ಕೆ ಕನ್ವರ್ಟ್ ಆಗಲಿಲ್ಲ. ನಾವು ತೋಟ ಮಾತ್ರ ನ್ಯಾಚುರಲಾಗೇ ಮಾಡ್ತಾ ಇದ್ದೀವಿ. ಸಗಣಿ ಗೋತ ಎಲ್ಲ ಒಂಡಕ್ಕೆ ಬಿಟ್ಕೊಂಡು ಅದನ್ನೇ ಡ್ರಿಪ್ ಮುಖಾಂತರ ಗಿಡಗಳಿಗೆ ಒದಗಿಸಿ ಮಾಡ್ತಾ ಇದ್ದೀವಿ ಸದ್ಯ. ಭತ್ತ ಕೂಡ ಆರ್ಗ್ಯಾನಿಕ್ ಆಗಿ ಬೆಳೆಸಬೇಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ, ಅದಕ್ಕಿನ್ನೂ ತಯಾರಿ ನಡೀತಾ ಇದೆ ಸರ್. ಅಡಿಕೆ ಜೊತೆಗೆ ಇನ್ನೂ ಏನೇನು ಬೆಳೆ ಬೆಳೀತಾ ಇದ್ರ? ಅಡಿಕೆ ಜೊತೆಗೆ ಸರ್, ಫಸ್ಟ್ 1 ವರ್ಷದಲ್ಲಿ ನಾವು ಬಾಳೆ ಹಾಕಿ ಚೆಂಡು ಹಾಕಿದ್ದೀವಿ ಸರ್. ಆಮೇಲೆ ಚೆಂಡು ಹೋದ ನಂತರ ತೊಗರಿ ಉದ್ದು ಹೆಸರು ಹಾಕಿದ್ದೀವಿ ಸರ್. ಅದಾದಮೇಲೆ ಈಗ ಬಾಳೆ ತೆಗಿತಾ ಇದ್ದೀವಿ ಸರ್. ಬಾಳೆ ತೆಗೆದು ಪಪ್ಪಾಯಿ ಪ್ಯಾರ್ಲ ಹಾಕ್ಬೇಕಂತ ಮಾಡಿದ್ದೀವಿ ಸರ್. ಈಗ ವರಪ್ರಸಾದ್ ಅವರೇ, ಒಟ್ಟಾರೆ 8 ಎಕರೆ ಕೃಷಿ ಭೂಮಿ ಇದೆ ನಿಮಗೆ? ನನಗೆ ಸರ್ 9 ಎಕರೆ ಕೃಷಿ ಭೂಮಿ ಇದೆ ಸರ್. ಅಲ್ಲದ 5 ಎಕರೆ ತೋಟ ಮಾಡ್ಕೊಂಡಿದ್ದೀವಿ ಸರ್. 4 ಎಕರೆ ಭತ್ತ ನಡೀತಾ ಇದೆ ಸರ್. ಈಗ ಅದನ್ನು ತೋಟ ಮಾಡೋ ಒಂದು ಯೋಜನೆ ಇದೆ ಸರ್. ಭತ್ತ ಆದಷ್ಟು ಮಟ್ಟಿಗೆ ನಮ್ಮ ಕೈಯಲ್ಲಿ ಆರ್ಗ್ಯಾನಿಕ್ ಮಾಡಲಿಕ್ಕೆ ಕಷ್ಟ ಅನಿಸಿದೆ ಸರ್. ಹಂಗಾಗಿ ಅದನ್ನು ತೋಟ ಮಾಡಿಕೊಂಡು ಅಂತರ್ ಬೆಳೆ ಬೆಳ್ಕೊಂಡು ಭಾಳ ಲಾಭ ಪಡ್ಕೋಣ ಅನ್ನೋ ಉದ್ದೇಶ ಇದೆ ಸರ್ ನಮಗೆ. ಈಗ ತೋಟ ಅಂತಂದರೆ ಯಾವ ರೀತಿಯಾದಂಥ ತೋಟ ಮಾಡಬೇಕಂತ ಅನಿಸಿದೆ? ಈಗ ಮಾಡಿರೋದು ಅಡಿಕೆ ಮಾಡಿದ್ದೀವಿ ಸರ್. ಮುಂದೆ ತೆಂಗು ಮಾಡಬೇಕಂತ ಮಾಡಿದ್ವಿ ಸರ್. ತೆಂಗು ಮಾಡಿ ಅದರಲ್ಲಿ ಮಸಾಲ ಸಾಂಬಾರ್ ಪದಾರ್ಥಗಳನ್ನೆಲ್ಲ ಬೆಳಿಬೇಕಂತ ಮಾಡಿದ್ವಿ ಸರ್. ಏಲಕ್ಕಿ ಚಕ್ಕೆ ಬಟರ್ ಫ್ರೂಟು ಅಂಥ ಬೆಳೆ ದೀರ್ಘಕಾಲಿಕವಾಗಿ ನಮಗೆ ಆದಾಯ ಕೊಡ್ತಕ್ಕಂಥ ಬೆಳೆನೇ ಬೆಳಿಬೇಕಂತ ಮಾಡಿದ್ವಿ ಸರ್. ಈಗ ಭತ್ತ ಬೆಳೆ ಯಾಕೆ ಬಿಡಬೇಕು ಅನಿಸ್ತು ನಿಮಗೆ? ಭತ್ತ ಬೆಳೆಯಲ್ಲಿ ಅದರಲ್ಲಿ ನಮಗೆ ಈಲ್ಡಿಂಗ್ ಕಡಿಮೆ ಆಗಿಬಿಟ್ಟಿದೆ ಸರ್. ನಾವು ಮಾಡೋ ಖರ್ಚು ನಮಗೆ ಬರ್ತಕ್ಕಂಥ ಆದಾಯ ಸರಿ ಹೊಂದ್ತಾ ಇಲ್ಲ ಸರ್. ನಮಗೆ ಲಾಭ ಬರೋದಿಲ್ಲ ಸರ್, ಅದಕ್ಕೆ ಸರಿ ಹೊಂದ್ತಾ ಇಲ್ಲ, ಹಂಗಾಗಿ ಬಿಡಬೇಕಂತ ಮಾಡಿದ್ವಿ ಸರ್. ಈ ಒಂದು ಆರ್ಗ್ಯಾನಿಕ್ನಲ್ಲಿ ಭತ್ತ ಬೆಳೆಯೋದು ಕಷ್ಟ ಅಂತ ಹೇಳ್ತೀರಾ? ಕಷ್ಟ ಸರ್, ಕಷ್ಟ ಆಗಿಬಿಟ್ಟಿದೆ ಸರ್. ಈಗ ಆರ್ಗ್ಯಾನಿಕ್ವಾಗಿ ಭತ್ತ ಬೆಳಿಬೇಕಂತ ಸಾಮೂಹಿಕವಾಗಿ ಮಾಡ್ಬೇಕು ಸರ್. ನಮ್ಮ ಪಕ್ಕದ ರೈತರು ಭತ್ತ ಆರ್ಗ್ಯಾನಿಕ್ಕಾಗಿ ಮಾಡಲ್ಲ ಸರ್ ಅವರು, ಹಂಗಾಗಿ ಭಾಳ ತೊಂದರೆ ಇದೆ ಸರ್. ಅದರಲ್ಲಿ ಗ್ರೌಂಡ್ ಲೆವೆಲಲ್ಲಿ ನಾವು ಮಾತಾಡ್ಬೇಕಂತಂತಂದರೆ ಭತ್ತನ ಆರ್ಗ್ಯಾನಿಕ್ ಮಾಡ್ಬೇಕಂತಂತಂದರೆ ನೀರಿನ ಅಂಶ ಭಾಳ ಕಡಿಮೆ ಇರಬೇಕು ಸರ್. ಬೆತ್ತಲಲ್ಲಿ ಮಾಡಬೇಕು, ಬಿತ್ತೋ ಪದ್ಧತಿಯಲ್ಲಿ ಮಾಡಬೇಕು. ಹಂಗೆಲ್ಲ ಮಾಡೋಕ್ಕೆ ಆ ಕಡೆಯಿಂದ ಈ ಕಡೆಯಿಂದ ನೀರು ಬರುತ್ತೆ, ಭಾಳ ತೊಂದರೆ ಇದೆ ಸರ್ ಅಲ್ಲಿ ಮಾಡಲಿಕ್ಕೆ. ವರಪ್ರಸಾದ್ ಅವರೇ, ಯಾಕೆ ರಾಸಾಯನಿಕ ಬಿಟ್ಟು ಈಗ ಸಾವಯವನೇ ಮಾಡಬೇಕು, ಸಾವಯವದಲ್ಲೇ ಎಲ್ಲ ಬೆಳಿಬೇಕು ಅಂತ ಯಾಕೆ ಅನಿಸುತ್ತೆ ನಿಮಗೆ? ಒಂದನೇದಾಗಿ ಸರ್, ನಮ್ಮ ಆರೋಗ್ಯ ಮೊದಲು. ಎರಡನೇದಾಗಿ, ನಾವು ರಾಸಾಯನಿಕ ಹತ್ರ ಹೋದರೆ ನಮಗೆ ರಾಸಾಯನಿಕ ಖರ್ಚು ಜಾಸ್ತಿ ಆಗುತ್ತೆ. ದಿನೇ ದಿನೇ ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ಬೆಲೆ ಏರ್ತಾನೆ ಇದೆ. ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆ ಕಡಿಮೆ ಆಗ್ತಾನೆ ಇದೆ. ಹಂಗಾಗಿ ಅದು ಎರಡನೇ ಪಾಯಿಂಟ್ ಸರ್. ಫಸ್ಟ್ನೇದಾಗಿ, ನಾವು ಆರೋಗ್ಯವಾಗಿದ್ದರೆ ತಾನೇ ಏನಾರ ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಉದ್ದೇಶದಿಂದ ರಾಸಾಯನಿಕ ಬಿಟ್ಟಿದ್ದೀವಿ ಸರ್ ನಾವು. ಈಗ ಮೊದಲೆಲ್ಲ ನೀವು ರಾಸಾಯನಿಕ ಮಾಡ್ತಾ ಇದ್ರಿ ಅಂದ್ರೆ ಅವಾಗೆಲ್ಲ ನಿಮ್ಮ ಭೂಮಿ ರಾಸಾಯನಿಕಕ್ಕೆ ಹೊಂದ್ಕೊಂಡಿತ್ತು, ಅಂದರೆ ನೀವು ಸಾವಯವಕ್ಕೆ ಬಂದಮೇಲೆ ಯಾವ ರೀತಿ ಅದನ್ನ ಬದಲಾವಣೆ ಮಾಡಿಕೊಂಡ್ರೆ? ಸರ್, ಅದು ಒಂದು 2-3 ನಮೂನಿ ಇದೆ ಸರ್ ಅದನ್ನ ಸಾವಯವ ಬದಲಾವಣೆ ಮಾಡ್ಕೊಳ್ಳಿಕ್ಕೆ. ಒಂದನೇದಾಗಿ, ನಾವು ಅದಕ್ಕೆಲ್ಲ 1 ವರ್ಷ ಏನೂ ಬೆಳೆಯಲಿಲ್ದಂಗೆ ಬರೀ ಹಸಿರಿಲೆ ಗೊಬ್ಬರ ಬೆಳೆದು ಮಿಕ್ಸ್ ಮಾಡಿ ಮಾಡಿ ಮಾಡೋದು ಒಂದು ವಿಧಾನ ಸರ್. ಇನ್ನೊಂದು ಬೆಳೆ ಏನಂತಂತಂದರೆ ಪೂರ್ತಿ ಉಳುಮೆ ಮಾಡಿ ಬೇಸಿಗೆಯಲ್ಲೆಲ್ಲ ಸನ್ ಎಕ್ಸ್ಪೋಸ್ ಮಾಡಿ ಅದನ್ನು ಮತ್ತೆ ನಾವು ಅದಕ್ಕೆ ಎರೆಹುಳು ಎಲ್ಲ ಬಿಟ್ಟು ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಲಿಕ್ಕೆ ಅದೊಂದು ವಿಧಾನ ಸರ್. ಈ 2 ವಿಧಾನವೂ ಮಾಡಿದ್ವಿ ಸರ್. ಒಂದು ಮಳೆಗಾಲದಲ್ಲಿ ಅದನ್ನ ಮಾಡಿದ್ವಿ ಸರ್, ಬೇಸಿಗೆಯಲ್ಲಿ ಇದನ್ನ ಮಾಡಿದ್ವಿ ಸರ್. ಮಾಡಿ ಆದಮೇಲೆ ತೋಟ ಕಟ್ಟಿದ್ವಿ ಸರ್. ಈಗ ಎರೆಹುಳು ಅಂತಂದ್ರೆ ನೇರವಾಗಿ ಭೂಮಿಗೆ ತಂದು ಬಿಟ್ಟಿದ್ರೆ? ಇಲ್ಲ ಸರ್, ನಾವೇ ಸಾಕಿದ್ವಿ ಸರ್. ಸಾಕಿ ಅದರಲ್ಲಿ ಎರೆಹುಳ ಗೊಬ್ಬರ ಮತ್ತು ಮಳೆಗಾಲ ಮುಂದ್ಗಡೆ ನಾವು ಬೇಸಿಗೆಯಲ್ಲಿ ಎರೆಹುಳ ಬಿಟ್ಟರೆ ಸತ್ತೋಗ್ಬಿಡ್ತಾವೆ ಸರ್ ಅವು. ಮುಂಗಾರು ಬಂದಮೇಲೆ ಒಂದು ಮಳೆ ಅದುವಾಗ ಬಂದಮೇಲೆ ನೆಲ ಫಲವತ್ತತೆ ನೋಡಿಕೊಂಡು ಅದಕ್ಕೆ ಎರೆಹುಳ ಬಿಟ್ಟಿದ್ದೀವಿ ಸರ್. ಆಮೇಲೆ ಚೆನ್ನಾಗಿದೆ ಸರ್, ಅದು ಎರೆಹುಳ ಕೂಡ ಅಲ್ಲಿ ಉತ್ಪತ್ತಿ ಆಗ್ತಾಯಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಹ್ಯೂಮಸ್ಸು ಎಲ್ಲ ಬಿಟ್ಟಿದ್ದೀವಿ, ಇದಾಗಿದೆ ಸರ್. ಡೆಂಚ ಆಮೇಲೆ ಬಿಲ್ ಪೆಸರೆ ಅವನ್ನೆಲ್ಲ ಹೊಡೆದಿವಿ ಸರ್, ಮಲ್ಚಿಂಗ್ ಮಾಡಿದ್ದೀವಿ. ಹಂಗಾಗಿ ಅದಕ್ಕೂ ಆಹಾರ ಸಿಕ್ಕಿದೆ, ನಮ್ಮ ಭೂಮಿನೂ ಫಲವತ್ತಾಗ್ತಾಯಿದೆ. ಅಂದರೆ ಹೆಚ್ಚಾಗಿ ನಾವು ಹಸಿರೆಲ ಗೊಬ್ಬರಗಳನ್ನ ಬೆಳೆದು ಅದರಲ್ಲೇ ನಾವು ಭೂಮಿ ಉಳುಮೆ ಮಾಡಿ ಅದನ್ನು ಪರಿವರ್ತನೆ ಮಾಡಿದರೆ ಅಲ್ಲಿ ಗೊಬ್ಬರವಾಗಿ ಸಾವಯವ ಗೊಬ್ಬರ ಆಗುತ್ತೆ. ಅಂದರೆ ಈ ನಿಟ್ಟಲ್ಲಿ ಭೂಮಿಯ ಒಂದು ಫಲವತ್ತತೆಯ ದೃಷ್ಟಿಯಿಂದ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀರಾ? ನಾವು ಇದನ್ನು 5 ವರ್ಷದಿಂದ 8 ವರ್ಷದ ತನಕ ನಾವು ಮಾಡಿದರೆ ನಾವು ಅರ್ಧ, ನಾವೇನು ರಸಾಯನ ಬಳಸಿ ಹಾಳು ಮಾಡಿದೀವಲ್ಲ ಅದನ್ನು ಅರ್ಧ ಕನ್ವರ್ಟ್ ಮಾಡ್ಬೋದು ಸರ್, ಅರ್ಧ ಜೀವ ಉಳಿಸ್ಬೋದು. ಪೂರ್ತಿ ಉಳಿಸೋಕ್ಕಂತೂ ಇನ್ನೂ ಭಾಳ ವರ್ಷ, ಸುಮಾರು ವರ್ಷ ಬೇಕು ಸರ್ ಅದನ್ನ ನಾವು ಪೂರ್ತಿ ಆರ್ಗ್ಯಾನಿಕ್ ಕನ್ವರ್ಟ್ ಆಗಲಿಕ್ಕೆ. ಈಗ ರಾಸಾಯನಿಕ ಕೃಷಿ ಮಾಡ್ತಾ ಇದ್ರಲ್ಲ, ಅವತ್ತು ನಿಮ್ಮ ನೆಲ ಅಂದರೆ ಮಣ್ಣು ಯಾವ ರೀತಿ ಇತ್ತು, ಈಗ ಸಾವಯವ ಬಂದಮೇಲೆ ಮಣ್ಣು ಯಾವ ರೀತಿ ಬದಲಾವಣೆ ಆಗಿದೆ ಇದನ್ನೇನಾದರೂ ಗಮನಿಸಿದ್ರೆ? ಸರ್, ಮಣ್ಣು ಮುಟ್ಟಿ ನೋಡಿದರೆ ಗೊತ್ತಾಗುತ್ತೆ ಸರ್ ಸ್ಪರ್ಶ. ಅದು ಮಣ್ಣೆಲ್ಲ ಮೊದಲೆಲ್ಲ ಹಾರ್ಡಾಗಿತ್ತು ಸರ್, ಅದೆಲ್ಲ ಆಗಿ ಹಾರ್ಡಾಗಿ ನೀರು ಬಿಟ್ಟರೆ ಎಲ್ಲ ಸುಣ್ಣ ಅಂಥದ್ದೆಲ್ಲ ತೇಲ್ತಾ ಇತ್ತು ಸರ್. ಈಗ ಹಂಗೇನಿಲ್ಲ ಸರ್, ಚಪ್ಪಲಿ ಹಾಕ್ಯಂದು ಹೊಲ್ದಾಗ ಓಡಾಡೋದು ಬಿಟ್ಬಿಟ್ಟಿವಿ ಸರ್. ಈಗ ನಮ್ಮ ಹೊಲದಲ್ಲಿ ನಾವು ಕಾಲು ಇಟ್ಕೊಂಡು ಹೋದರೆ ನಮ್ಮ ಜಮೀನು ನಮ್ಮ ಮಣ್ಣಿನ ಸ್ಪರ್ಶ ನಮಗೆ ಗೊತ್ತಾಗ್ತಿದೆ ಸರ್ ಈಗ. ಹಂಗಾಗಿ ಆ ಒಂದು ಉದ್ದೇಶ ನೀವು ಯಾರು ಬಂದು ಚೆಕ್ ಮಾಡ್ಬೋದು ಸರ್, ಬೇಕಂದರೆ ನಮ್ಮ ಜಮೀನಿಗೆ ಬಂದರೆ ಟೋಟಲಿ ನಿಮಗೆ ಅಂತ ಒಂದು ಫೀಲೇ ಬೇರೆ ಆಗಿರುತ್ತೆ ಸರ್, ಅದು ಆಗುತ್ತೆ ಸರ್ ಗೊತ್ತಾಗುತ್ತದೆ. ಅಂದರೆ ಇವತ್ತು ನಾವು ಮುಂದಿನ ಪೀಳಿಗೆಗೆ ಮಣ್ಣು ಉಳಿಸ್ಬೇಕಂತಂದ್ರೆ ಪ್ರತಿಯೊಬ್ಬ ರೈತರನ್ನು ಸಾವಯವ ಕೃಷಿ ಬಂದರೆ ಉತ್ತಮ ಅಂತ ಹೇಳ್ಬೋದು ಅಲ್ವಾ? ಹೌದು ಸರ್, ಈಗ ಇರೋ ಜಮೀನೇ ಕಡಿಮೆ ಆಗ್ತಿದೆ ಸರ್, ಎಲ್ಲ ಇಂಡಸ್ಟ್ರಿಗಂತೆ ಅದಕ್ಕಂತ ಇದಕ್ಕಂತೆ ಹೋಗ್ತಿದೆ ಸರ್. ಇನ್ನಿರೋ ಸ್ವಲ್ಪ ಜಮೀನಾದರೂ ನಾವು ಆರ್ಗ್ಯಾನಿಕ್ ಆಗಿ ಮಾಡಿಕೊಂಡ್ರೆ ನಾವು ಬೇರೆ ದೇಶಕ್ಕೆ ನಾವು ಬೆಳೆದು ಕೆಮಿಕಲ್ ಆಗಿ ಬೆಳೆಸಿ ಬೇರೆ ದೇಶಕ್ಕೆ ಕಳಿಸೋ ಅವಶ್ಯಕತೆನೇ ಇಲ್ಲ ಸರ್. ನಾವೇ 130 ಕೋಟಿ ಇದ್ದೀವಿ, ನಮ್ಮ ಆರ್ಗ್ಯಾನಿಕ್ ಆಗಿ ಬೆಳೆಸಿ ಅಂದರೆ ನಮ್ಮ 130 ಕೋಟಿಗೆ ಒಳ್ಳೆ ಆಹಾರ ಕೊಡ್ತೀವಿ, ನಮಗೆ ಒಳ್ಳೆ ರೇಟ್ ಸಿಗುತ್ತೆ ಸರ್ ಮಾರ್ಕೆಟಲ್ಲಿ. ಹಂಗಾಗಿ ಎಲ್ಲರೂ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ. ಈಗ ಸಾಕಷ್ಟು ನಮ್ಮ ರೈತರು ಏನು ಹೇಳ್ತಾರಪ್ಪ ಅಂತಂದರೆ, ಈ ಸಾವಯವ ಕೃಷಿಯಲ್ಲಿ ತೋಟಗಾರಿಕೆ ಬೆಳೆಗಳನ್ನ ಯಶಸ್ವಿಯಾಗಿ ಬೆಳಿಬೋದು, ಬೇರೆ ಬೆಳೆಗಳನ್ನ ಬೆಳೆಯೋದು ಕಷ್ಟ ಅಂತ ಹೇಳ್ತಾರೆ. ಅಂದರೆ ಆ ಅನುಭವ ನಿಮಗೆ ಆಗಿದೆಯಾ? ಆಗಿದೆಯಲ್ಲ ಸರ್, ಆಗಿರೋದಕ್ಕೆ ಅಲ್ಲ ಸರ್, ಈಗ ಭತ್ತ ಬೆಳೆಯೋಕೆ ಆಗ್ತಾಯಿಲ್ಲ ಅಂತ ಹೇಳ್ತಾ ಇರೋದು ನಾನು. ಭತ್ತದಿಂದ ಸುಮಾರು ತೊಂದರೆ ಇದೆ ಸರ್ ಅದರಲ್ಲಿ. ಮೇಜರ್ ಕೃಷಿ ಲಾಭದಾಯಕ ಅಲ್ಲ ಅನ್ನೋ ಕಾರಣ ಏನಂತಂದರೆ ಸರ್, ಫಸ್ಟ್ ಭತ್ತನೇ ಸರ್, ಭತ್ತದಲ್ಲಿ ಪೂರ್ತಿ ಹಾಳಾಗಿಬಿಡಿದೆ ಸರ್. ಈಗ 2 ವರ್ಷದಿಂದ ಭತ್ತ ಏನು ಉಳಿತಾ ಇಲ್ಲ ಸರ್. ಇಳುವರಿ ಬರುತ್ತೆ ಸರ್, ನಾವು ಹಾಕಿರೋ ಗೊಬ್ಬರ, ನಾವು ಹೊಡೆದಿರೋ ಔಷಧಿಗಳಿಗೆ ನಮಗೆ ಒಳ್ಳೆಯ ಚೆನ್ನಾಗಿ ಬರುತ್ತೆ ಸರ್. 45-50 ಚೀಲ ಭತ್ತ ಬರುತ್ತೆ ಸರ್, 75 ಕೆಜಿ ಚೀಲ. ರೇಟ್ ಹೊಂದಿರಲ್ಲ ಸರ್. ಈಗ 1 ಕ್ವಿಂಟಲ್ ಗೊಬ್ಬರದ ರೇಟು, 1 ಕ್ವಿಂಟಲ್ ಭತ್ತದ ರೇಟು ಇದ್ದರೆ ಸರ್ ಏನಾರ ಮಾಡ್ಬೋದು. ಸಾವಯವದಲ್ಲಿ ಬೆಳೆದಾಗಾದರೆ ಸರ್, ಅದನ್ನ ಬೆಳಿಬೇಕಂತಂತಂದರೆ ಸರ್, ಈಗ ನಮಗೆ ಟೋಟಲಿ ಆ ಕಡೆಯಿಂದ ಈ ಕಡೆಯಿಂದ ಪೆಸ್ಟ್ ಕಂಟ್ರೋಲ್ ಆಗ್ತಾ ಇಲ್ಲ ಸರ್ ನಮ್ಮ ಜಮೀನಲ್ಲಿ. ನಾವೇನು ಔಷಧಿ ಹೊಡಿಬಾರ್ದು, ನಾವೇನೋ ಗಿಡಮೂಲಿಕೆಗಳಿಂದ ದಸ್ಪತ್ರೆ ಅಂತೆ ಅದಂತೆ ಇದಂತೆ ಮಿಶ್ರಣ ಮಾಡಿಕೊಂಡು ಅದನ್ನೇ ಹೊಡಿತಾ ಇರ್ತೀವಿ ಸರ್. ಅದು ಹೊಡೆದ್ರೂ ಕೂಡ ನಮಗೆ ಪೆಸ್ಟ್ ಕಂಟ್ರೋಲ್ ಆಗ್ತಾ ಇಲ್ಲ. ಪಕ್ಕದ ಜಮೀನಲ್ಲಿ ಗೊಬ್ಬರ ಹಾಕಿರ್ತಾರೆ ಸರ್, ಸರ್ಕಾರಿ ಗೊಬ್ಬರ, ಅಲ್ಲಿಗೆ ಬಂದು ಹುಳ ಸೇರ್ಕೊಂತವೆ, ಅವು ನಮಗೂ ಬಂದು ಸೇರ್ಕೊಂತವೆ. ಹಂಗಾಗಿ ನಮ್ಮ ಈಲ್ಡಿಂಗ್ ತುಂಬಾ ಫೇಲ್ ಆಗ್ತಿದೆ ಸರ್. ನಾವು ಬೆಳೆದಿರೋದನ್ನ ಆರ್ಗ್ಯಾನಿಕ್ ಆಗಿ ಭತ್ತ ಬೆಳೆದಿವಿ, ಇವತ್ತು ಮಾರ್ಕೆಟಲ್ಲಿ ನಿಮಗೆ 50 ರೂಪಾಯಿ ಕ್ವಿಂಟಲ್ ಅಕ್ಕಿ ಸಿಗುತ್ತೆ, ನಮ್ದು 75-80 ರೂಪಾಯಿ ತಗೊಳ್ರಿ ಅಂದರೆ ಯಾರು ತಗೊಳೋ ಕೂಡ ರೆಡಿ ಇಲ್ಲ ಸರ್. ನಮಗೆ ಮೇಜರ್ ಮಾರ್ಕೆಟ್ ಕೂಡ ಪ್ರಾಬ್ಲಮ್ ಇದೆ ಸರ್ ಅಲ್ಲಿ. ಹಂಗಾಗಿ ನಾವು ಹಿಂದೆ ಬಿದ್ದುಬಿಟ್ಟಿದ್ವಿ ಸರ್ ಅದರಲ್ಲಿ. ಈಗ ನೀವು ಸಾವಯವದಲ್ಲಿ ಬೆಳೆದಿರಿ ಅನ್ನೋದು ಅಂದರೆ ಈಗೆಲ್ಲ ನಮಗೇನಪ್ಪ ಅಂದ್ರೆ ಕಡಿಮೆ ಯಾವ್ದು ಸಿಗುತ್ತೋ ಅದನ್ನೇ ಜಾಸ್ತಿ ಗ್ರಾಹಕರು ಕೊಳ್ಳೋದಲ್ವಾ? ಹೌದು ಸರ್, ಅದರಲ್ಲಿ ಭಾಳ ಜನಕ್ಕೆ ಯಾವುದಾದ್ರೇನು ನಮಗೆ ಕಡಿಮೆ ರೇಟ್ ಸಿಕ್ಕರೆ ಸಾಕು ಅನ್ನೋ ಒಂದು ಮನೋಭಾವನೆ ಒಂದು ಇಟ್ಕೊಂಡ್ಬಿಟ್ಟಿದೆ ಸರ್. ಹಂಗಾಗಿ ಅದು ಇದಾಗ್ತಿದೆ ಸರ್. ಅಂದರೆ ಅದರ ಗುಣಮಟ್ಟ ನೋಡಲ್ಲ ಸರ್, ಗುಣಮಟ್ಟ ನೋಡಲ್ಲ. ಈಗ ಕಾಯಿಲೆ ಕಾಟ್ಗೆ ಬಂದಮೇಲೆ ಆಸ್ಪತ್ರೆಗೆ ದುಡ್ಡು ಹಾಕ್ತಾರೆ ಸರ್. 50 ರೂಪಾಯಿ ಕೊಟ್ಟು ಅಕ್ಕಿ ತಿಂದರು 100 ರೂಪಾಯಿ ಹಾಸ್ಪಿಟ್ಲಿಗೆ ಹಾಕ್ತಾರೆ, 75 ರೂಪಾಯಿ ಕೊಟ್ಟು ಅಕ್ಕಿ ತಿಂದರು ಹಾಸ್ಪಿಟ್ಲಿಗೆ ಹೋಗೋದು ಕಡಿಮೆ. ಹಿಂಗಾಗಿ ಅಲ್ಲಿ ಉಳಿಯುತ್ತೆ ಸರ್. ಅದು ಯೋಚನೆ ಮಾಡಿದರೆ ಗೊತ್ತಾಗುತ್ತೆ ಸರ್, ಯೋಚನೆ ಮಾಡಿದರೆ ಗೊತ್ತಾಗಲ್ಲ, ಏನು ಮಾಡ್ಲಿಕ್ಕೆ ಆಗಲ್ಲ ನಾವು ಅದನ್ನ. ಈಗ ಸಾಕಷ್ಟು ನೀವೆಲ್ಲ ಸಾವಯವ ಕೃಷಿಕರು ಸೇರಿ ಸಾವಯವ ಕೃಷಿಕರ ಬಳಗ ಅಂತೇಳಿ ಮಾಡಿ ಸಂಘದ ಮುಖಾಂತರ ಮಾರಾಟ ವ್ಯವಸ್ಥೆ ಮಾಡ್ಬೋದಲ್ಲ ಸರ್? ಅದನ್ನು ಮಾಡ್ತಿದ್ದೀವಿ ಸರ್, ಅದರಲ್ಲೂ ಕೂಡ ನಮಗೆ ಸೇಲ್ಸ್ ಕಡಿಮೆ ಆಗಿದೆ ಸರ್. ಸೇಲ್ಸ್ ಕಡಿಮೆ ಅಂತಂತಂತಂದರೆ ಎಲ್ಲರೂ ಭತ್ತ ಬೆಳೆದು ನಾವೇ ಒಂದು ಸಾವಯವ ಕೃಷಿಕರೆಲ್ಲ ಸೇರ್ಕೊಂಡು ಹಾಕ್ಕೊಂಡ್ರೆ ತಿನ್ನರ್ ಯಾರು, ಕನ್ಸೂಮರ್ ಯಾರು ಸೇಲ್ಸ್? ಕನ್ಸೂಮರ್ಸಲ್ಲಿ ಒಂದು ಭಾವನೆ ಮೂಡಬೇಕು, ನಾವು ಆರ್ಗ್ಯಾನಿಕೇ ತಿನ್ನಬೇಕು ಅಂತಂದು. ಹಂಗಿದ್ದಾಗ ಮಾತ್ರ ನಮ್ಗೆ ವರ್ಕೌಟ್ ಆಗುತ್ತೆ. ಈಗಿದ್ದಾರೆ ಸರ್, ನಮ್ಮ ದಾವಣಗೆರೆಯಲ್ಲಿ ಕಡಿಮೆ, ಈ ಬೆಂಗಳೂರಂಥ ಸಿಟಿಯಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಕನ್ಸೂಮಿಂಗ್ ಇದೆ ಸರ್ ಅಲ್ಲಿ. ನಾವು ಇಲ್ಲೇ 75-80 ರೂಪಾಯಿ ನಮಗೆ ಬಿದ್ದಾಗ ನಾವು ಇಲ್ಲಿಂದ ಬೆಂಗಳೂರು ಅವ್ರ ಅಪಾರ್ಟ್ಮೆಂಟ್ಗೆ ಹೋಗಿದ್ರೆ ಅದು 150-200 ರೂಪಾಯಿ ಆಗುತ್ತೆ ಸರ್, ಅವ್ರಲ್ಲಿ ಅಲ್ಲಿ ತೊಗೊಳೋಕೆ ರೆಡಿ ಇರಲ್ಲ ಅವರು. ಒಟ್ಟಾರೆ ಈಗ ಅಡಿಕೆಯಲ್ಲಿ ನೀವು ಸಾಕಷ್ಟು ಸಾವಯವ ಕೃಷಿ ಮಾಡಿಕೊಂಡು ಬೆಳೆದ್ರಲ್ಲ, ಸಾಕಷ್ಟು ಯಶಸ್ಸು ಕಂಡಿದ್ರೆ ಹಂಗಾದ್ರೆ? ಹಾಂ ಸರ್, ಕಂಡಿದ್ದೀವಿ ಸರ್. ಅಡಿಕೆಯಲ್ಲಿ ಏನಂದ್ರೆ ಸರ್, ಅಡಿಕೆ ಮಾರ್ಕೆಟಲ್ಲಿ ರೇಟ್ ಇದೆ ಸರ್, ಸಾವಯವನೇ ಅಂತಲ್ಲ, ಇವತ್ತು ಕೆಮಿಕಲ್ ಮಾಡೋರು ಕೂಡ ರೇಟ್ ಸಿಗ್ತಾ ಇದೆ, ಸಾವಯವ್ರಿಗೆ ಅದೇ ರೇಟ್ ಸಿಗುತ್ತೆ. ಅಡಿಕೆಯಲ್ಲಿ ಏನು ರೇಟ್ ವೇರಿಯೇಷನ್ ಆಗಲ್ಲ ಸರ್, ಕೆಮಿಕಲ್ ಬೇರೆ ಸಾವಯವ ಬೇರೆ ಅಂತ ತಗೊಳಲ್ಲ ಅವರು, ತಗೊಂತಾರೆ ನಡೀತಾ ಇದೆ. ಅಡಿಕೆಯಲ್ಲಿ ಯಾವಾಗಾರ ಮುಂದೆ ಕಾಲಕ್ರಮೇಣ ರೇಟ್ ಕಡಿಮೆ ಆದರೂ ಕೂಡ ನಾವು ಸ್ಟೇಬಲ್ ಆಗಿರಬೇಕು ಅನ್ನೋ ಒಂದು ಹಂಗಾಗಿ ಹಾಳಾಗಿಬಿಟ್ಟಿದ್ದಾರೆ. ಈಗ ಅಡಿಕೆ ಉಳಿತೈತಿ, ಮುಂದೆ ದರ ಕಡಿಮೆ ಆಗಿ ಅಡಿಕೆ ಉಳಿಲಿಲ್ಲದ ಪರಿಸ್ಥಿತಿ ಬಂದರೂ ಕೂಡ ನಾವು ಸರ್ವೈವ್ ಆಗಬೇಕನ್ನೋ ಒಂದು ಉದ್ದೇಶದಿಂದ ನಾವು ಆರ್ಗ್ಯಾನಿಕ್ ಮಾಡ್ತಿದ್ದೀವಿ ಸರ್. ಇವತ್ತು ಅಂದ್ರೆ ಈಗ ಸಾವಯವ ಕೃಷಿ ಮಾಡಿದಂಥ ಬೆಳೆಗಳು ದೀರ್ಘಕಾಲ ಬಾಳಿಕೆ ಏನು ರೋಗ ರುಜಿನಿ ತುತ್ತಾಗಲ್ಲ, ಈಗ ನೀರು ಕಡಿಮೆ ಆದ್ರೂ ಸುಧಾರಿಸ್ಕೊಳ್ಳುವಂಥ ಒಂದು ಶಕ್ತಿ ಇರುತ್ತಲ್ಲ ಆ ಮಣ್ಣಿಗೆ ಇರುತ್ತೆ ಸರಿ ಇರುತ್ತೆ. ನಾವು ಸಾವಯವ ಬೆಳೆದ್ರೆ ಏನಾಗುತ್ತಂದ್ರೆ ಸರ್, ನಮ್ಮ ಭೂಮಿ ಪೂರ್ತಿ ಮಾಯಿಶ್ಚರ್ ಆಗೇ ಇರುತ್ತೆ ಸರ್. ಅದು ಕಂಪ್ಲೀಟ್ ನಮ್ಮ ಹತ್ರ ಎರೆಹುಳ ಇರೋದ್ರಿಂದ, ಆಮೇಲೆ ಹ್ಯೂಮಸ್ ಇರೋದ್ರಿಂದ, ನಾವು ಒಳಗೆ ಹಸಿರೆಲೆ ಗೊಬ್ಬರ ತುಳಿಯೋದ್ರಿಂದ ಅದೇನಾಗಿರುತ್ತಂತಂದರೆ ಭೂಮಿ ನೀರನ್ನು ಮತ್ತು ಮಾಯಿಶ್ಚರನ್ನು ಹಿಡಿದಿಡ್ಕೊಳ್ಳೋ ಶಕ್ತಿ ಹೊಂದಿರುತ್ತೆ ಸರ್. ಹಂಗಾಗಿ ನಮಗೆ ಮಳೆ ಲೇಟ್ ಆದರೂ ಪರವಾಗಿಲ್ಲ, ಅದೇನು ಪ್ರಾಬ್ಲಮ್ ಆಗಲ್ಲ ಸರ್. ಅವಾಗ ಈಗ ಮತ್ತೆ ತೆಂಗು ಅಂತಂದ್ರೆ ಎಷ್ಟು ಬೆಳೀತಾ ಇದ್ರೆ? ತೆಂಗು ಬೆಳೀತಾ ಇಲ್ಲ ಸರ್, ಈಗ ಭತ್ತ ತೆಗೆದು ತೆಂಗು ಪ್ಲಾಂಟೇಷನ್ ಮಾಡ್ಬೇಕಂತ ಮಾಡಿದ್ದೀವಿ ಸರ್. ಅದರಲ್ಲಿ ಬೇರೆ ಯಾವುದು ನಮ್ಗೆ ಹೈಬ್ರಿಡ್ ವೆರೈಟಿ ಬೇಡ, ನಮ್ಮದೇ ಕರ್ನಾಟಕದ್ದೇ ಆದ ಟಿಪ್ಟೂರ್ ಟಾಲನ್ನು ತಂದು ಬೆಳೆಯೋಣಂತ ಮಾಡಿದ್ವಿ ಸರ್. ಸಸಿ ತೊಂಡು ಸಾಕೊಂಡಿದ್ದೀವಿ, ಅದೇ ಚೆನ್ನಾಗಂತಂದು ನಮ್ಮ ಕೆ ವಿ ಕೆಯಿಂದ ನಮ್ಮ ದೇವರ ಸರ್ ಕೂಡ ಅದನ್ನೇ ನಮಗೆ ಪ್ರಮೋಟ್ ಮಾಡಿದರು, ಅದನ್ನೇ ಮಾಡ್ತಾ ಇದ್ದೀವಿ ಸರ್. ಈಗ ತೆಂಗು ಬಿಟ್ಟು ಮತ್ತೆ ಅಡಿಕೆ ಹಾಕ್ಬೇಕಂತೇನು ಮನಸ್ಸು ಮಾಡಲಿಲ್ಲ? ಈಗೆಲ್ಲ ಮತ್ತೆ ಈಗ ಎಷ್ಟೇ ಅಡಿಕೆ ಇದ್ರೂ ಮತ್ತೆ ಹಾಕ್ಬೇಕು ಹಾಕ್ಬೇಕು ಅಂತ ರೈತರ ಒಂದು ಆಸೆ ಇರುತ್ತೆ. ಇಲ್ಲ ಸರ್, ಹಂಗೆ ಮಾಡಿಲ್ಲ. ಮತ್ತೆ ಈ ಬತ್ತಾದಂಗಾದ್ರೆ ಏನು ಮಾಡ್ಬೇಕು ಸರ್ ಅಡಿಕೆ? ಹಂಗಾಗಿ ಏನು ಬೇಡ, ಎಲ್ಲ ಬೆಳೆನೂ ಬೆಳ್ಕೋಣ, ಪ್ರತಿ ತಿಂಗಳು ಆದಾಯ ತಗೋಣ, ನೆಮ್ಮದಿಯಾಗಿ ಜೀವನ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಮಾಡ್ತಿದ್ದೀವಿ ಸರ್. ಈಗ ಅಂದರೆ ನಿಮ್ಗೆ ಎಲ್ಲೋ ಒಂದು ಕಡೆ ನಂಬಿಕೆ ಇಲ್ಲ, ಮುಂದೆ ಈ ರೇಟು ಹೆಂಗಪ್ಪ ಏನಪ್ಪ ಜಾಸ್ತಿ ವಿಸ್ತೀರ್ಣ ಆಗ್ತಾ ಇದೀವಿ ಬೆಳೆಯತ್ತೆ ಅಡಿಕೆ ಬೆಳೆ ಅಂತೇಳಿ ನಿಮ್ಮ ಅನಿಸಿಕೆ? ಹೌದು ಸರ್, ಈಗ ಬೆಳೆ ವಿಸ್ತೀರ್ಣ ಆಗ್ತಿದೆ ಒಂದು, ಕಾಲಕ್ರಮೇಣ ಜನರೆಲ್ಲ ವಿದ್ಯಾವಂತರಾಗ್ತಿದ್ದಾರೆ ಒಂದು, ಎಲ್ಲರೂ ವಿದ್ಯಾವಂತರಾದರೆ ಗುಟ್ಕಾ ಅವನ್ನೆಲ್ಲ ತಿನ್ನೋದು ಬಿಟ್ಟರೆ, ಸರ್ಕಾರ ಬ್ಯಾನ್ ಮಾಡಿದರೆ ಪರಿಸ್ಥಿತಿ ಏನಾಗುತ್ತೆ ಸರ್? ಹಂಗಾಗಿ ಎಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಇರುತ್ತೆ ಸರ್. ರೈತ ಅಂತಂತಂದರೆ ಡೆಫಿನೇಷನ್ ಏನಂತ ಸರ್, ರೈತ ಭೂಮಿಯಲ್ಲಿ ಇರಬೇಕು, ಅವನಿಗೆ ಕೋಳಿ ಇರಬೇಕು, ಕುರಿ ಇರಬೇಕು, ಮೇಕೆ ಇರಬೇಕು, ದನ ಇರಬೇಕು, ಏನು ಸರ್ ನಾಲ್ಕೈದು ನಮೂನಿ ಬೆಳೆ ಇರಬೇಕು, ಹಂಗಂದ್ರೆ ರೈತ ಸರ್. ಅವೆಲ್ಲ ಇದ್ದವಪ್ಪ ಅಂತಂತಂತಂದರೆ ಇಲ್ಲಿ ಯಾರಿಗೂ ಬರಲ್ಲ ಸರ್, ಅಷ್ಟಕ್ಕಂತ ಸಂಬಳ ರೈತಿಗೆ ಬರುತ್ತೆ. ಈಗ ಇದ್ರ ಜೊತೆ ಮತ್ತೆ ಮಸಾಲೆ ಬೆಳೆಗಳನ್ನ ಬೆಳಿಬೇಕಂತ ಅಂದ್ರೆ ನೀವು ಯಾಕೆ ನಿಮಗೆ ಆ ಥರ ಆಸಕ್ತಿ ಬಂತು? ಅಂದರೆ ಸರ್, ನಮಗೆ ದೇವರಾಜ್ ಸರ್ ಏನು ಹೇಳಿದ್ರು ಅಂತಂತಂದರೆ, ನೀವು ಅಡಿಕೆನಾರ ಬೆಳೀರಿ, ತೆಂಗಾರ ಬೆಳೀರಿ, ಏನಾರ ಬೆಳೀರಿ, ಪ್ರಸ್ತುತ ನಾಲ್ಕೈದು ನಮೂನಿ ಅಂತರ್ ಬೆಳೆ ಅನ್ನೋದು ಭಾಳ ಇಂಪಾರ್ಟೆಂಟ್ ರೈತರಿಗೆ ಅಂತ ಹೇಳಿದ್ರು ಸರ್. ಹಂಗಾಗಿ ಅಡಿಕೆಯಲ್ಲಿ ಭಾಳ ನಮೂನಿ ಅಂತರ್ಬೆಳೆ ಬೆಳೀತಾ ಇದ್ದೀವಿ ಸರ್. ಈಗ ನಾಳೆ ನೀವು ಭತ್ತ ತೆಗೆದು ತೆಂಗು ಪ್ಲಾನ್ ಮಾಡಿದರೆ ಅದರಲ್ಲಿ ಕೂಡ ಅಂತರ್ಬೆಳೆಯಾಗಿ ಏನೇ ನಮ್ಮ ಪ್ಲಾನ್ ಮಾಡಬೇಕು ಅಂತಂದು ನಮ್ಮ ದೇವರ ಸರ್ ಹತ್ರ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದಿಂದ ಗೌಡರು ಇವರೆಲ್ಲ ನಮಗೆ ತುಂಬ ಮಾಹಿತಿ ಕೊಡ್ತಾರೆ ಸರ್. ಅವರೆಲ್ಲ ಹೇಳಿದರು, ಅಡಿಕೆ ದಾಯದಲ್ಲಿ ನೀವು ಈಗ ಮಾಡ್ತಿದ್ದೀರಿ, ನೆಕ್ಸ್ಟ್ ತೆಂಗು ಹಾಕಿದಾಗ ದೊಡ್ಡದಾಯ ಕಡಿಗೆಂದು ಅದರಲ್ಲಿ ನೀವು ಮಸಾಲೆ ಬೆಳೆ ಅವು ನೀವು ಬೆಳೆದ್ರೆ ನಿಮ್ಗೆ ಇನ್ನೂ ಅನುಕೂಲ ಆಗುತ್ತೆ ಅಂತಂದು ಅವ್ರು ಮಾರ್ಗದರ್ಶನ ಕೊಟ್ಟರು ಸರ್. ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಈಗ ಆಲ್ರೆಡಿ ಈಗ ಅಡಿಕೆಯಲ್ಲಿ ಯಾವ್ಯಾವ ಅಂತರ ಬೆಳೆಯಾಗಿ ಬೆಳೀತಾ ಇದ್ರೆ? ಅಡಿಕೆಯಲ್ಲಿ ಬೆಳೀತಿದ್ವಿ ಸರ್, ಈಗ ಫಸ್ಟ್ಗೆ ನಾವು ಬಾಳೆ ಬೆಳೆದ್ವಿ ಸರ್. ಬಾಳೆ ಅಡಿಕೆ ಇನ್ಸ್ಟಾಲೇಷನ್ ಮಾಡಿದಾಗ ಚೆಂಡು ಹಾಕಿದ್ವಿ ಸರ್. ಅಂದರೆ ಇವ್ರು ಹೇಳಿದರು, ಚೆಂಡುವಿಂದ ನಿಮಗೆ ಬಾಳೆಗೆ ಹೋಗಿ ಹುಳ ಉಪ್ಪಡೆ ಬರೋಲ್ಲ, ಹುಳ ಎಲ್ಲ ಹೂವಿಗೆ ಸೇರ್ಕೊಂತೆ, ಹೂ ಕಿತ್ತಾಕ್ತೀರ ಹೋಗಿಬಿಡುತ್ತೆ ಹುಳ, ಫ್ರೀ ಆಫ್ ಕಾಸ್ಟ್ ನಿಮಗೆ ಬಾಳೆ ಬೆಳೀತೆ ಅಂತಂದು ಅದೇ ಥರ ಮಾಡಿದ್ವಿ. ಚೆಂಡು ಹೋದ್ಮೇಲೆ ನಾವು ತೊಗರಿ ಆಮೇಲೆ ಉದ್ದು ಹೆಸರು ಕಡಿ ಸಾಲು ಬಿತ್ತಿದ್ವಿ, ಅದು ಬಂದು ಸರ್ ಈಗ ಬಾಳೆ ತೆಗಿತಾ ಇದ್ದೀವಿ. ತೆಗೆದಾದ್ಮೇಲೆ ಒಂದು ಅರ್ಧ ಪಪ್ಪಾಯಿ ಅರ್ಧ ಪ್ಯಾರ್ಲು ಮಾಡ್ಬೇಕಂತ ಮಾಡ್ತೀವಿ ಸರ್. ಈಗ ಇಷ್ಟೆಲ್ಲ ಕೃಷಿ ಸಮಗ್ರ ಕೃಷಿ ಮಾಡ್ತಾ ಇದ್ರು ಸಹ ನೀವು ಮತ್ತೆ ಹೈನುಗಾರಿಕೆಗೆ ಯಾಕೆ ಒತ್ತು ಕೊಡ್ತಾ ಇದ್ರೆ? ಹೈನುಗಾರಿಕೆ ಅನ್ನೋದು ಸೆಕೆಂಡ್ರಿ ಸರ್, ನಮಗೆ ಬೇಕಾಗಿರೋದು ಗೊಬ್ಬರ, ಜೀವಾಮೃತ ಬೇಕು ನಮಗೆ. ನಮ್ಮ ಭೂಮಿಗೆ ನಾವು ಕುಡಿಯೋ ಹಾಲ್ಗಿಂತಲೂ ಕೂಡ ನಮ್ಮ ಹತ್ರ ಇರೋ ಜವಾರಿ ಆಕಳುಗಳು ಕೂಡ ಸಗಣಿ ಗೋತ ನಮಗೆ ಭಾಳ ಇಂಪಾರ್ಟೆಂಟ್ ಸರ್. ಅದೇ ನಮಗೆ ಬಂಗಾರ. ನಾವು ಇವತ್ತು ಏನು ಅಂತರ್ ಕೃಷಿ ಬೆಳೆದ್ರು, ಏನು ಕೃಷಿ ಮಾಡಿದ್ರು, ಅಡಿಕೆ ಬೆಳೆದ್ರು, ತೆಂಗು ಬೆಳೆದ್ರು, ನಮಗೆ ಅದಿದ್ರೇ ನಮಗೆ ಸಾಧ್ಯ. ಇಲ್ಲಾಂತಂತಂದರೆ ನಾವು ಆರ್ಗ್ಯಾನಿಕ್ ಆಗಿ ಬೆಳೆಯೋದು ತುಂಬ ಕಷ್ಟ ಆಗುತ್ತೆ ಸರ್. ನಮ್ಮ ಭೂಮಿ ಕಳ್ಕೊಂಡ್ಬಿಟ್ಟಿದೆ ಸರ್ ಜೀವ, ಅದು ಜೀವ ತುಂಬಕ್ಕಾದರೂ ಇದು ಬೇಕು. ಅಂದರೆ ಕೃಷಿಯಲ್ಲಿ ಯಶಸ್ಸು ಕಾಣಬೇಕಂತಂದ್ರೆ ಕೃಷಿ ಜೊತೆಗೆ ಹೈನುಗಾರಿಕೆ ಸಾಕಷ್ಟು ಮಹತ್ವ ಕೊಡುತ್ತಲ್ವ? ಹೌದು ಸರ್, ಕೊಡುತ್ತೆ ಸರ್. ಈಗ ಹೈನುಗಾರಿಕೆ ಅಂತಂತಂದರೆ ಓವರಾಲ್ ಆಗಿ ಪೇಪರಲ್ಲಿ ನಾವು ನ್ಯೂಸಲ್ಲಿ ನೋಡಿದರೆ ಹೈನುಗಾರಿಕೆ ಅಂತಂತಂದರೆ ಓನ್ಲಿ ಹಾಲು ಬಗ್ಗೆ ಅಷ್ಟೇ ಮಾತಾಡ್ತಾರೆ ಸರ್ ಅವರು. ಹಾಲು ಬಿಟ್ಟು ಮಾತಾಡೋದು ಭಾಳ ಇದೆ ಸರ್ ಹೈನುಗಾರಿಕೆಯಲ್ಲಿ. ನಮ್ಮ ಮಣ್ಣು ಜೀವ ಉಳಿಬೇಕಂತಂದರೆ ನಮಗೆ ಆಕಳ ಭಾಳ ಇಂಪಾರ್ಟೆಂಟ್ ಸರ್, ಅದು ನಮ್ಮದು ಪಾರ್ಟ್ ಆಫ್ ಲೈಫ್ ಅದು ಆಕಳ. ಈಗ ಹೈನುಗಾರಿಕೆಯಿಂದ ಅಂದರೆ ಭೂಮಿಯ ಮಣ್ಣು ಉಳಿಯುತ್ತೆ, ಅಂದರೆ ಗುಣಮಟ್ಟದ ಮಣ್ಣು ನಾವು ಕಾಪಾಡ್ಬೋದು. ಆ ಒಂದು ಮಣ್ಣು ಗುಣಮಟ್ಟದ ಮಣ್ಣು ಇದ್ರೆ ಮಾತ್ರ ಅದರಿಂದ ಬರ್ತಕ್ಕಂಥ ಬೆಳೆಗಳನ್ನ ನಾವು ತಿಂದಾಗ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಅಲ್ವಾ? ಹೌದು ಸರ್, ಇದು 100% ಸರ್, ಅದು ಅದಕ್ಕೆ ಬೇರೆ ಆಪ್ಷನ್ನೇ ಇಲ್ಲ ಅದಕ್ಕೆ. ಈಗ ಮತ್ತೆ ಈಗ ಹೈನುಗಾರಿಕೆ ಜೊತೆಗೆ ಮತ್ತೆ ಮೀನು ಕೃಷಿ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಮೀನು ಕೃಷಿಗೆ ಯಾಕೆ ಆಸಕ್ತಿ ಬಂತು ನಿಮಗೆ? ಮೀನು ಕೃಷಿ ಅಂದರೆ ಸರ್, ಮೀನಿಗೆ ನಾವು ಊಟ ಉಪಚಾರ ಎಲ್ಲ ಒದಗಿಸ್ಲಿಕ್ಕೆ ತೌಡು ಆಮೇಲೆ ನುಚ್ಚು ಇವನ್ನೆಲ್ಲ ಮಾಡ್ತಾ ಇದ್ವಿ ಸರ್. ಮಾಡ್ತಾ ಇದ್ದಾಗ ಒಂದ್ಸತಿ ದೇವರಾಜ್ ಸರ್ ಅವ್ರು ನಮ್ಮ ಹತ್ರ ಬಂದು, ಇಲ್ಲ ಪ್ರಸಾದ್ ಇದು ಈಗಲ್ಲ, ಮೀನು ಕೃಷಿ ಬಗ್ಗೆ ನಿಮ್ಗೊಂದು ಸೆಮಿನಾರ್ ನಡೀತಿದೆ ತರಳಿಬಾಳು ಕೆ ವಿ ಕೆಯಲ್ಲಿ, ಬರ್ರಿ ಒಂದು ದಿವಸ ಅಂತಂದು ನಮ್ಮನ್ನು ಅಲ್ಲಿ ಬಂದು ಪ್ರೋತ್ಸಾಹಿಸಿದೆ ಸರ್. ಇಲ್ಲಿ ಬಂದಾದಮೇಲೆ ಅವರು ಹೇಳಿದರು, ನಿಮ್ಮ ಹೊಂಡ ಡೆಪ್ತು 10 ಅಡಿ ಇದೆ, ಕೆಳಗೆ ಒಂದು 2 ಅಡಿ ನಿಮಗೆ ಗೌರಿ ಮೀನು ಬಿಡ್ರಿ, ನಡುವೆ ಒಂದು 3 ಅಡಿ ನೀವು ಕಾಟ್ಲ ಬಿಡ್ರಿ, ಮೇಲೆ ರವು ಅಂತ ಬಿಡ್ರಿ, 3 ವೆರೈಟಿ ಮೀನು ಬಿಡ್ರಿ 500. ನೀವು ಅದಕ್ಕೆ ತೌಡು ಹಾಕೋದಾಗಲಿ ಇನ್ನೊಂದು ಹಾಕೋದಾಗಲಿ ಇನ್ನೊಂದು ಹಾಕಲಿ ಏನೂ ಮಾಡಬೇಡ್ರಿ, ನಿಮ್ಮ ಆಕಳಿನ ಗೋತ ಸಗಣಿ ಅದಕ್ಕೆ ಹೋಗೋಂಗೆ ವ್ಯವಸ್ಥೆ ಮಾಡಿರಿ, ನಿಮಗೆ ಮೀನು ಬರುತ್ತೆ. ಹೊಂಡದಲ್ಲಿ ಮೀನಿದ್ರೆ ಬ್ಯಾಂಕ್ನಲ್ಲಿ ದುಡ್ಡಿದ್ದಂಗೆ ಪ್ರಸಾದ ಅಂತ ಹೇಳಿದ್ರು ಸರ್ ನನಗೆ ಅವರು, ಅದು ಮಾತ್ರ 100% ನಿಜ ಸರ್. ಈಗ ನೀವು ಮೀನು ಕೃಷಿ ಮಾಡಬೇಕಂತಂದ್ರೆ ಸಾಕಷ್ಟು ನೀರು ಬೇಕಾಗುತ್ತೆ, ಅಂದರೆ ನೀರಿನ ಮೂಲ ಯಾವ ರೀತಿ ನಿಮ್ಮಲ್ಲಿ ಇದೆ? ಭದ್ರಾ ಇದೆ ಸರ್ ನಮಗೆ, ಆಮೇಲೆ ಇನ್ನು ಬೋರ್ವೆಲ್ ಇದೆ ಸರ್ ಸ್ವಂತಕ್ಕೆ, ಎರಡೂ ಇದೆ. ಆಮೇಲೆ ಬೋರ್ವೆಲ್ಲಿಗೆ ಸರ್ ನಾವು ಸರ್ಕಾರದ ವತಿಯಿಂದ ನಮಗೆ ಸಬ್ಸಿಡಿ ದರದಲ್ಲಿ ಸೋಲಾರ್ ಕೂಡ ಕೊಟ್ಟಿದ್ದಾರೆ. ಸೋಲಾರ್ ಇರೋದ್ರಿಂದ ನಾವು ಕರೆಂಟ್ ಕಾಯೋದು ಬೇಕಾಗಿಲ್ಲ. ನಾವು ಬೆಳಿಗ್ಗೆ ತಿಂಡಿ ತಿನ್ಕೊಂಡು ತೋಟಕ್ಕೆ ಹೋದರೆ ಮಧ್ಯಾಹ್ನ ಊಟದ ತನಕ ಕೂಡ ನಮಗೆ ಕರೆಂಟ್ ಇರುತ್ತೆ. ಮತ್ತು ಊಟ ಮಾಡಿಕೊಂಡು ಒಂದು ಹೆಜ್ಜೆ ರೆಸ್ಟ್ ತಗೊಂಡು ಮತ್ತೆ ತೋಟಕ್ಕೆ ಹೋಗಿ ಸಾಯಂಕಾಲದವರೆಗೆ ತೋಟದಲ್ಲಿದ್ದು ಎಲ್ಲ ಆಕಳ ಬಾಗಳೆಲ್ಲ ನೋಡಿಕೊಂಡು ಎಲ್ಲ ಮಾಡ್ಕೊಂಡು ಬರೋಕ್ಕೆ ಏನು ಅಡ್ಡಿಲ್ಲ ಸರ್. ಈಗ ಸೋಲಾರ್ ಅಂತಂದ್ರೆ ಎಷ್ಟು ಕೊಳವೆ ಬಾವಿಗೆ ಅಳವಡಿಸ್ಕೊಂಡಿದ್ದೀರಾ ಸರ್? ಒಂದೇ ಕೊಳವೆ ಬಾವಿಗೆ ಅಳವಡಿಸ್ಕೊಂಡಿದ್ದೀವಿ ಸರ್. ಅದು ಕೊಳವೆ ಬಾವಿಗೂ ಹೊಡೀತು ಸರ್, ಆಮೇಲೆ ನಮ್ಮ ಕೃಷಿ ಹೊಂಡಕ್ಕೂ ಉಪಯೋಗ ಆಗುತ್ತೆ ಸರ್. ಒಂದು ಚೇಂಜ್ ಓವರ್ ಮಾಡಿಕೊಂಡು ಕೊಳವೆ ಬಾವಿ ನೀರನ್ನ ಕೃಷಿ ಹೊಂಡಕ್ಕೆ ಬಿಟ್ಕೋಬೋದು, ಆ ಕೃಷಿ ಹೊಂಡ ತುಂಬಿದ ಮೇಲೆ ಅದನ್ನು ಇದಕ್ಕೆ ಬಿಡ್ತೀವಿ ಸರ್. ಡೈರೆಕ್ಟ್ ಕೊಳವೆ ಬಾವಿ ನೀರನ್ನ ಜಮೀನಿಗೆ ಬಿಡ್ತಾ ಇಲ್ಲ ಸರ್. ಫ್ಲೋರೈಡ್ ಕಂಟೆಂಟ್ ಇರುತ್ತೆ, ಅದೆಲ್ಲ ಉಪ್ಪು ಆಗುತ್ತೆ, ಜಮೀನು ಹಾಕ್ಬೇಕಂತಂದು ಕೃಷಿ ಹೊಂಡಕ್ಕೆ ಬಿಟ್ಕೊಂಡು ಕೃಷಿ ಹೊಂಡದಲ್ಲಿ ನೀರು ಫ್ಲೋರೈಡ್ ಎಲ್ಲ ಕೆಳಗಿಳಿದ ಮೇಲೆ ಅದರ ಬೇರೆ ಮೀನು ಸಾಕಾಣಿಕೆ ಬೇರೆ ಇದೆ, ಅಲ್ಲಿ ಪ್ಯೂರಿಫಿಕೇಷನ್ ಆಗುತ್ತೆ, ಅದರ ಬೇರೆ ನಮ್ದು ಇದು ಬೇರೆ ಹೋಗುತ್ತೆ, ಆಕಳಿಂದಗೂ ಆತ ಸಗಣಿ ಎಲ್ಲ ಹೋಗುತ್ತೆ. ಹಂಗಾಗಿ ನೀರಿನ ಫಲವತ್ತತೆ ಮಾಡಿ ತೋಟಕ್ಕೆ ಬಿಡ್ತೀವಿ ಸರ್. ಈಗ ಕೃಷಿ ಹೊಂಡ ಮಾಡಿದ್ಮೇಲೆ ನಿಮಗೆ ಆಸಕ್ತಿ ಬರ್ತಾ ಮೀನು ಕೃಷಿ ಮಾಡಬೇಕಂತ? ಕೃಷಿ ಹೊಂಡ ಮಾಡಿದ್ದೆ ಸರ್, ಮಾಡಿ ಮೀನು ಕೃಷಿ ಮಾಡ್ತಾ ಇರಲಿಲ್ಲ ಸರ್. ನಾನು ದೇವರಾಜ್ ಸರ್ ನನ್ನ ಫ್ಲಾಟಿಗೆ ಬಂದಿದ್ದೀರಿ ಸರ್. ಬಂದಾದಮೇಲೆ ಪ್ರಸಾದ್ ನೀವು ಭಾಳ ಮಿಸ್ಯೂಸ್ ಮಾಡಿಬಿಟ್ಟಿದ್ರೆ ಕೃಷಿ ಹೊಂಡನ, ಈಗಲ್ಲ ಬರೀ ಇಲ್ಲಿ ಸೆಮಿನಾರ್ ಇದೆ, ನನಗೆ ಮಾಡ್ತಾ ಇದ್ದೀನಿ ನಾನೇ ಬಂದಿವಿ ಸರ್. ಬಂದಾದಮೇಲೆ ಅವರು ಒಂದು ದಿವಸಗಳೆಲ್ಲ ನನಗೆ ಎಕ್ಸ್ಪೀರಿಯೆನ್ಸು ಟ್ರೈನಿಂಗ್ ಎಲ್ಲ ಕೊಟ್ಟರು ಸರ್, ಯಾವ ಥರ ಇರುತ್ತೆ, ಯಾವ ಮೀನು ಎಲ್ಲಿ ಬಿಡಬೇಕು, ಯಾವ ಮೀನು ಏನು ಡಿಸೀಸ್ ಬರುತ್ತೆ, ಯಾವ ಸೈಜ್ ಆದಮೇಲೆ ನಾವು ಮಾರಬೇಕು ಅಂತಂದೆಲ್ಲ ಕೊಟ್ಟರು ಸರ್. ಅದರಿಂದ ಕೂಡ ತುಂಬ ಉಪಕಾರ ಆಯ್ತು ಸರ್ ನಮಗೆ. ಭದ್ರಾಕ್ ಹೋಗಿ ಅಲ್ಲಿಂದ ಮೀನು ಮರಿ ತರಲಿಕ್ಕೆ ಲೆಟ್ರ್ ಕೂಡ ಕೊಟ್ಟಿದ್ದೀರಿ ಸರ್. ಆಮೇಲೆ ಕಾಡಜ್ಜಿಯಲ್ಲಿ ಒಂದು ಸತಿ ಮೀನು ಮರಿ ಸಾಕಿದ್ರು ಸರ್, ಇವ್ರ ವತಿಯಿಂದಲೇ ಅಲ್ಲಿ ತಗೊಂಡೋಗಿ ನಮಗೆ ಈ ಮೀನು ಮರಿ ಕೂಡ ಕೊಡಿಸಿದ್ರು ಸರ್. ಕೆವಿಕೆಯಿಂದ ನಮಗೆ ತುಂಬ ಅನುಕೂಲ ಆಗ್ತಾ ಇದೆ ಸರ್. ಈಗ ಯಾವ ತಳಿಯ ಮೀನನ್ನು ನೀವು ಸಾಕಾಣಿಕೆ ಮಾಡ್ತಾ ಬಂದಿದ್ದೀರಾ ಸರ್? 3 ನಮೂನಿ ವೆರೈಟಿ ಮಾಡ್ತಾ ಇದ್ದೀವಿ ಸರ್, ಗೌರಿ, ಕಾಟ್ಲಾ, ರವು. ಈಗ ಇತ್ತೀಚೆಗೆ ಬರೀ ಗೌರಿ ಒಂದೇ ಮಾಡ್ತಾ ಇದ್ದೀವಿ ಸರ್. ಅದನ್ನ ಬಿಸ್ನೆಸ್ಸಾಗಿ ಮಾಡೋದು ಬಿಟ್ಬಿಟ್ಟಿದ್ದೀವಿ ಸರ್. ಗೌರಿ ಆದರೆ ತಿನ್ನಲಿಕ್ಕೆಲ್ಲ ಚೆನ್ನಾಗಿರುತ್ತೆ, ಆ ರೇಟ್ ಕೂಡ ಚೆನ್ನಾಗಿರುತ್ತೆ ಸರ್. ಎಲ್ಲದಕ್ಕಿಂತ ಒಂದು 20-30 ರೂಪಾಯಿ ರೇಟ್ ಎನಿ ಟೈಮ್ ಜಾಸ್ತಿ ಇರುತ್ತೆ ಸರ್. ಡಿಸೀಸ್ ಕೂಡ ಕಡಿಮೆ ಇರುತ್ತೆ ಸರ್, ಹಂಗಾಗಿ ಅದೊಂದೇ ಬೆಳೀತಾ ಇದೀವಿ ಸರ್. ಈಗ ನೀವು ಯಾವ ಪ್ರಮಾಣದಲ್ಲಿ ಮಾಡಿದ್ರೆ ಮೀನು ಕೃಷಿ? ನಾವು ನಮ್ಮ ಕೃಷಿ ಹೊಂಡದಲ್ಲಿ 1,500 ಮೀನು ಮರಿ ಬಿಡಲಿಕ್ಕೆ ಅವಕಾಶ ಇದೆ ಸರ್, ಅಷ್ಟಕ್ಕೆ ಮಾಡ್ತಿದ್ದೀವಿ ಸರ್. ಸರ್ ವರ್ಷಕ್ಕೆ ಒಂದೇ ಬಿಡ್ತಾ ಇದ್ದೀವಿ ಸರ್ ನಾವು. ಒಂದು ಸತಿ ಏನು ಮಾಡ್ತೀವಿ ಅಂದರೆ ಸರ್, ಮುಂಗಾರಿ ಬಿಡ್ತೀವಿ, ಮುಂಗಾರು ಆದಮೇಲೆ ಮತ್ತೆ ಮುಂಗಾರು ಬರೋದ್ರೊಳಗಡೆ ಅದನ್ನು ಕ್ಲೀನ್ ಮಾಡಿಬಿಡ್ತೀವಿ. ನಾವು 1/4 ಕೆಜಿಯಿಂದ 1 ಕೆಜಿ ಒಳಗಡೆ ಹಿಡಿದು ಖಾಲಿ ಮಾಡಿಬಿಡ್ತೀವಿ. ಜಾಸ್ತಿ ಆಗೋ ತಂಗ ಬಿಟ್ಕೊಳೋದು ಬೇಡ, ನಮಗೆ ಕಳತನ ಜಾಸ್ತಿ. ಆಮೇಲಿಂದ ಜಾಸ್ತಿ ಆದರೆ ಜಾಸ್ತಿ ಮೇವು ಬೇಕು, ಅಷ್ಟೇ ಸಾಕು. ನಿಮಗೆ ಮರಿ ಬಿಟ್ಕೊಳ್ರಿ, 1/4 ಕೆಜಿ 1 ಕೆಜಿ ಬಂದಮೇಲೆ ಮಾರಿಬಿಡ್ರಿ, ಮತ್ತೆ ಮರಿ ಬಿಟ್ಕೊಳ್ರಿ ಅಂತ ಸರ್ ಹೇಳಿದರು, ಅದನ್ನೇ ಫಾಲೋ ಮಾಡ್ತಿದ್ದೀವಿ ಸರ್. ಈಗ ಮೀನೆಲ್ಲ ಬಂದಾಗ ಮಾರಾಟ ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ ಅವನ್ನ ಸರ್? ಈಗ ಏನಾಗಿದೆ ಅಂತಂದ್ರೆ ಸರ್, ನಮ್ಮ ಜನಗಳಲ್ಲಿ ಆರ್ಗ್ಯಾನಿಕ್ ತಿನ್ಬೇಕಂತಂದು ಬಂದಿದೆ ಇಲ್ಲ ಗೊತ್ತಿಲ್ಲ. ಚಿಕನ್ನು ಮಟನ್ಗಿಂತ ಮೀನು ಉತ್ತಮ, ತಿನ್ನಲಿಕ್ಕೆ ಆರೋಗ್ಯಕ್ಕೆ ಒಳ್ಳೇದು ಅನ್ನೋ ಒಂದು ಇದು ಬಂದಿದೆ ಸರ್, ಅವಗಾಹನ ಬಂದಿದೆ. ಹಂಗಾಗಿ ಅದನ್ನ ಮೀನಿಗೆ ಬೇಡಿಕೆ ಇದೆ ಸರ್, ನಮ್ಮ ಹಳ್ಳಿಯಲ್ಲೇ ಬೇಡಿಕೆ ಇದೆ ಸರ್. ನಾವು ಇಟ್ಕೊಡ್ತೀವಿ ಅಂದರೆ ಪ್ರತಿ ಭಾನುವಾರ ಅಲ್ಲೇ ತಗೊಂಡೋಗ್ಬಿಡ್ತಾರೆ ಸರ್, ನಮ್ಮ ಹೊಂಡದ ಕೃಷಿ ಹೊಂಡದ ಹತ್ರನೇ ತೂಕ ಮಾಡ್ಕೊಂಡು ತಗೊಂಡೋಗ್ತಾರೆ ಸರ್. ಈಗ ಸಮಗ್ರ ಕೃಷಿ ಮಾಡಿರೋದ್ರಿಂದ ನಿಮಗೆ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ರ, ಭತ್ತ ಬೆಳೀತಾ ಇದ್ರ, ಹೈನುಗಾರಿಕೆ ಮಾಡ್ತಾ ಇದ್ರ, ಜೊತೆಗೆ ಮೀನು ಸಾಕಾಣಿಕೆ ಮಾಡ್ತಾ ಇದ್ರ, ಒಂದಲ್ಲ ಒಂದು ಕೃಷಿ ನಿಮಗೆ ಕೈ ಹಿಡಿಯುತ್ತಲ್ಲ ಆರ್ಥಿಕವಾಗಿ ಸರ್? ನಾವು ಕಾನ್ಸಂಟ್ರೇಟ್ ಮಾಡಿ ಅದೇ ನಮ್ಮ ಜೀವನ, ಅದೇ ನಮ್ಮದು ನೌಕರಿ, ಅದೇ ನಮ್ಮ ಕೆಲಸ ಅಂತಂದು ಮಾಡಿದರೆ ಎಲ್ಲ ಬೆಳೆನೂ ಕೈ ಹಿಡಿತೇವೆ ಸರ್, ಯಾವುದು ಬಿಡಲ್ಲ. ನಮ್ಮ ಶ್ರದ್ಧೆ ಇರಬೇಕು ನಮಗೆ, ಅದರಲ್ಲಿ ಮಾಡಿದರೆ ಎಲ್ಲ ಬೆಳೆನೂ ಕೈ ಹಿಡಿತೇವೆ ಸರ್. ಒಂದು ಭತ್ತ ಬಿಟ್ಟು, ಭತ್ತ ಯಾಕೆ ಹಿಡಿತಾ ಇಲ್ಲ ಅಂತಂದರೆ ಸರ್, ಬೆಲೆ ಅನ್ನೋದು ಪೂರ್ತಿ ಕಳ್ಕೊಂಡೋಗ್ಬಿಟ್ಟಿದೆ ಸರ್. ಹಂಗಾಗಿ ಉಳಿದಿದ್ದೆಲ್ಲ ನಡೀತು ಸರ್, ಸಮಗ್ರ ಬೆಳೆ. ಆಮೇಲೆ ಭಾಳ ಇಂಟರ್ ಕ್ರಾಪ್ ಎಲ್ಲ ಮಾಡ್ತೀವಿ, ಒಂದು ಬೆಳೆ ತಿಂಗಳಿಗೆ ಒಂದು ಬೆಳೆ ಬರುತ್ತೆ, ಅದರಲ್ಲಿ ಕೆಲಸ ಮಾಡೋಕ್ಕೆ ಕೂಲಿಗೆ ದುಡ್ಡು ಬರುತ್ತೆ, ಮೀನು ದುಡ್ಡು ಬರುತ್ತೆ, ಏನು ಸರ್ ಅಡಿಕೆ ದುಡ್ಡು ಬರುತ್ತೆ, ಎಲ್ಲ ನಡೀತು ಸರ್, ಏನು ಅಡ್ಡಿ ಇಲ್ಲ. ಈಗೆಲ್ಲ ಜೀವಾಮೃತ ಮಾಡ್ತಾ ಇದ್ರಲ್ಲ, ಮತ್ತೆ ನಾಟಿ ಹಸು ಸಾಕಾಣಿಕೆ ಮಾಡಿದ್ರ? ಹ್ಞೂ ಸರ್, ನಮ್ಮ ಹತ್ರ ನಾಟಿ ಹಸುನೇ ಸರ್ ಇರೋದು, ಹೈಬ್ರಿಡ್ ಜರ್ಸಿ ಅವು HF ಅವಕ್ಕೆ ಅವು ಹೋಗಲ್ಲ ಸರ್, ನಾಟಿನೇ ಇದ್ದಾವೆ. ನಾವು ನಮ್ಮ ಮನೆಗೆ 1/2 ಲೀಟ್ರ್ ಹಾಲು ಬೇಕು ಸರ್, ಅಷ್ಟೇ ಹಿಂಡ್ತೀವಿ, ಉಳಿದ ಹಾಲು ಹಿಂಡಲ್ಲ, ಎಲ್ಲ ಕರುಗಳಿಗೆ ಬಿಡ್ತೀವಿ. ನಮಗೆ ಕರ ಆಕಳ ಅವೇ ನಮ್ಮ ಪ್ರಾಣ ಸರ್. ಎಷ್ಟು ಸಾಕಾಣಿಕೆ ಮಾಡಿದ್ರೆ ನಾಟಿ ಹಸುಗಳನ್ನ ಸರ್? ನಮ್ಮಲ್ಲಿರೋದು 4 ಸರ್, ಭಾಳ ಅಂತ ಮಾಡ್ಕೊಂಡಿಲ್ಲ ಸರ್. ಹಳ್ಳಿ ಕರ ಆದರೆ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಸರ್, ಹಾಲಿನರಲ್ಲ ನಾವು, ಅವು ಹಾಲು ಕಡಿಮೆನೇ ಕೊಡ್ತಾವೆ ಸರ್, ಭಾಳ ಆ್ಯಕ್ಟಿವ್ ಆಗಿರ್ತವೆ. ನಮಗೆ ಸಾಕು ಸರ್, ಅದು ಸಗಣಿ ಗೋತ ಹಾಕಿ ನಮಗೆ ಉಣ್ಣಕ್ಕೆ ನಮಗೆ ನಮ್ಮ ಮನೆಗೆ ಆಗೋಷ್ಟು ಹಾಲು ಕರ್ಕೊಂತೀವಿ, ಹ್ಯಾಪಿ ಆಗಿದ್ದೀವಿ ಸರ್. ಈಗ ನಾಟಿ ಹಸುವಿನ ಹಾಲು, ತುಪ್ಪ ಇವನ್ನೆಲ್ಲ ಅವನ್ನ ದಿನನಿತ್ಯ ಸೇವನೆ ಮಾಡಿದರೆ ಸಾಕಷ್ಟು ರೋಗಗಳನ್ನ ಸಹ ನಿಯಂತ್ರಣ ಮಾಡ್ಬೋದಲ್ವಾ? ಹೌದು ಸರ್, ನಿಮಗೆ ಜವಾರಿ ಆಕಳದ ಹಾಲು ತುಪ್ಪ ನೀವು ತಿಂದರೆ ಸ್ಕಿನ್ ಅಲರ್ಜಿ ಅನ್ನೋದು ಬರಲ್ಲ, ನಿಮ್ಮ ಸ್ಕಿನ್ ಟೋನ್ ಬೇರೆ ಇರುತ್ತೆ, ಅದು ಪೂರ್ತಿ ಅದು ಅದ್ರ ಸಿಸ್ಟಮೇ ಬೇರೆ ಇರುತ್ತೆ ಸರ್. ಅದು ನಾವು ಫಸ್ಟ್ ನಮಗೆ ಹಂಗಿರಲಿ ಸರ್, ನಮ್ಮ ಭೂಮಿಗೇನು ಬರಲ್ಲ, ನಮ್ಮ ಭೂಮಿನೇ ಮೇನ್ ನಮಗೆ. ನಮ್ಮ ಆಕಳ ನಮ್ಮ ಭೂಮಿಗೆನೆ ಏನು ರೋಗ ಬರಲಿಲ್ಲ ಅಂತಂದ್ರೆ ಅದರಲ್ಲಿ ಬೆಳೆದಂತ ತಿಂದವನ್ನ ನಮಗೆ ಯಾವುದು ಕಾಯಿಲೆ ಬರಲ್ಲ. ಕಾಯಿಲೆ ಬರಲ್ಲ ಸರ್, ನಿಜ ಸರ್, ಅದು 100%. ವರಪ್ರಸಾದ್ ಅವರೇ, ಸಮಗ್ರ ಕೃಷಿಯಲ್ಲಿ ಈ ಒಂದು ಸಾವಯವ ಕೃಷಿ ಅಳವಡಿಸ್ಕೊಂಡಿದ್ರ, ಏನ್ ಅನ್ಸುತ್ತೆ ಈ ಕೃಷಿ ಬದುಕು ನಿಮಗೆ? ಸರ್, ನೆಮ್ಮದಿ ಕೊಡ್ತಾ ಇದೆ ಸರ್. ಫಸ್ಟ್ ಈಗ ನಮ್ಮ ತಂದೆಯರು ನಮ್ಮನ್ನು ಓದಿಸ್ಬೇಕಂತಂದು ಇಷ್ಟು ಪ್ರಯತ್ನ ಮಾಡಿ ಸರ್, ನಮ್ಗೆ ಯಾಕೋ ಅದು ಒಬ್ಬಲಿಲ್ಲ, ನಾವು ಓದಲಿಲ್ಲ. ಆಮೇಲೆ ನಮ್ಮ ಅದನ್ನೇ ನಾವು ಅಳವಡಿಸ್ಕೊಂಡು ನಮ್ಮ ಮಕ್ಕಳನ್ನ ಓದಿಸ್ಬೇಕಂತಂದು ಓದ್ಸಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಅವಾಗ ನಾವು ಕೆಮಿಕಲ್ ಫಾರ್ಮಿಂಗೇ ಮಾಡ್ತಿದ್ವಿ ಸರ್, ಭತ್ತ ಬೆಳೀತಾ ಇದ್ವಿ, ಅವಾಗ ಲಾಭದಾಯಕ ಇತ್ತು, ಓದಿಸ್ತಾ ಇದ್ವಿ. ಈಗ ದೇವರ ಅದೃಷ್ಟ, ಮಗ ಇಂಜಿನಿಯರ್ ಆಗಿದ್ದೇನೆ ಸರ್, ಮಗಳು ಡಾಕ್ಟರ್ ಆಗಿದ್ದಾರೆ. ಎಲ್ಲ ಆಯಿತು, ಈಗೇನು ಮಾಡೋದು ಅನ್ನೋ ಒಂದು ಆಲೋಚನೆ ಬಂದಾಗ, ಇದು ಬೇರೆ ಅಲ್ಲ, ನೆಮ್ಮದಿ ಜೀವನ ಇಲ್ಲಿ ಸಿಗಲ್ಲ, ಇದು ಕೆಮಿಕಲ್ ಮಾಡಿ ಭೂಮಿನೆಲ್ಲ ಹಾಳು ಮಾಡಿ ಮಕ್ಕಳೆಲ್ಲ ಇರ್ತಾರೆ, ನಾವೇನು ಇದೇನು ಬೇಡ. ಒಂದು ಮನಃಶಾಂತಿ ಹುಡುಕಿ ಅನ್ನೋಕ್ಕೋಸ್ಕರ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೆ ಸರ್. ಇದರಲ್ಲಿ ನಾನು ಇಷ್ಟು ವರ್ಷ ಯಾಕೆ ಹಾಳು ಮಾಡಿದ್ನು ಅಂತ ಒಂದು ಭಾವನೆ ಈಗ ಬರ್ತಾ ಇದೆ ಸರ್. ನಾನು ಎಜುಕೇಷನ್ ಪಿ ಯು ಸಿ ಮುಗಿದ ತಕ್ಷಣನೇ ನಾನು ಯಾಕೆ ಇದಕ್ಕೆ ಬರಲಿಲ್ಲ, ಬಂದಿದ್ದರೆ ಇನ್ನೂ ಆರೋಗ್ಯವಾಗಿರ್ತಿದ್ದೆ, ಇನ್ನೂ ಭಾಳ ಜನ ಮೋಟಿವೇಟ್ ಮಾಡ್ತಿದ್ದೆ ಅನ್ನೋ ಒಂದು ಭಾವನೆ ಇತ್ತು ಸರ್. ಏನು ಮಾಡ್ತೀವಿ ಸರ್, ಲೇಟ್ ಆಯಿತು. ಈಗ ನೀವು ಸಾವಯವ ಕೃಷಿ ಮಾಡ್ತಾ ಇದ್ರಲ್ಲ, ನಿಮ್ಮ ನೋಡಿ ನಿಮ್ಮ ಅಕ್ಕಪಕ್ಕದ ರೈತರು ಏನಂತಾರೆ, ನಾವು ಆ ಥರ ಮಾಡ್ಬೇಕು ಅಂತ ಏನಾದರೂ ಮುಂದೆ ಬರ್ತಾರೆ? ಬರ್ತಾರೆ ಸರ್. ಈಗ ಅವರಿಗೆ ಭಾಳ ಭಾಳ ಪ್ರಾಬ್ಲಮ್ಸ್ ಇದಾವೆ ಸರ್. ಸಣ್ಣ ರೈತರು ಇದ್ದಾರೆ ಸರ್, 5 ಎಕರೆ 8 ಎಕರೆ 9 ಎಕರೆ ಜಮೀನಿರೋರು, ಅವ್ರು ಸಾಲ ಹೊತ್ಕೊಂಡಿದ್ದಾರೆ ಸರ್, ಮಕ್ಕಳ ಎಜುಕೇಷನ್ ನಡೀತಾ ಇದೆ ಸರ್. ಒಂದೇ ಸತಿ ಈಗ ಸಾವಯವ ಕೃಷಿಗೆ ಬಂದರೆ ಸರ್, ಮಿನಿಮಮ್ 3-4 ವರ್ಷ ಆದಾಯ ಇರಲ್ಲ ಸರ್ ಅವ್ರಿಗೆ. ಹಂಗಾಗಿ ಎದುರ್ತಾ ಇದ್ದಾರೆ ಸರ್. ಈಗ ಆ ಟ್ರಾನ್ಸಾಕ್ಷನ್ ಮಾಡಿಕೊಂಡು ಮಕ್ಕಳು ಒಂದು ಹಂತಕ್ಕೆ ಬರಲಿಲ್ಲಪ್ಪ ನಿನ್ನಂಗೆ, ಹಂಗೆ ಬಂದಮೇಲೆ ನಾವು ಇದನ್ನೇ ಮಾಡ್ತೀವಿ, ಒಂದು ಟೀಮ್ ಮಾಡ್ಕೊಳೋಣ ಅಂತ ಅಂತ ಇದ್ದಾರೆ ಸರ್. ಅದು ದೇವ್ರಿಚ್ಚೆ ಏನಾಗುತ್ತೋ ಗೊತ್ತಿಲ್ಲ. ಈಗ ವರಪ್ರಸಾದ್ ಅವರು ಮಗ, ಇಬ್ಬರು ಮಕ್ಕಳು, ಒಬ್ರು ಡಾಕ್ಟರ್ ಆದರೆ, ಒಬ್ರು ಇಂಜಿನಿಯರ್ ಆದರೆ, ಬೇಕಾದಷ್ಟು ಅವರಿಗೆ ಆದಾಯ ಬರುತ್ತಪ್ಪ, ಅವ್ರು ಏನು ಬೇಕಾದರೂ ಮಾಡ್ಬೋದು, ನಾವು ಹಂಗೆ ಮಾಡೋಕ್ಕಾಗಲ್ಲ ಅಂತೇಳಿ ಈ ನಿಟ್ಟಲ್ಲಿ ಏನಾದರೂ ಮಾತಾಡ್ತಾರೆ? ಮಾತಾಡ್ತಾರೆ ಸರ್, ಮಾತಾಡೋಕ್ಕೇನು ಸರ್, ಮಾತಾಡ್ತಾರೆ. ಅಂದರೆ ಅದು ತಪ್ಪು ಕಲ್ಪನೆ ಸರ್. ಆ್ಯಕ್ಚುಲಿ ನಾನು ಅಂದ್ಕೊಂಡಿರೋದೇನು ಸರ್ ಅಂದರೆ, ನನ್ನ ಮಕ್ಕಳು 1ನೇ ತರಗತಿ 2ನೇ ತರಗತಿ ಇದ್ದಾಗಲೇ ನಾನು ಹಿಂಗೆ ಮಾಡಿದರೆ ಇನ್ನೂ ಖುಷಿಯಾಗಿರ್ತಿದ್ದೆ ಸರ್. ಈಗ ಇನ್ನೂ ಬೇಜಾನ್ ದುಡ್ಡು ಇರ್ತಿತ್ತು ನನ್ನ ಹತ್ರ. ಅದು ನನಗೆ ಗೊತ್ತಾಗಿದೆ ಸರ್, ಅವ್ರಿಗೆ ಗೊತ್ತಾಗಲಿಲ್ಲ. ಅವ್ರಿಗೆ ಗೊತ್ತಾಗ ಟೈಮ್ ಬರುತ್ತೆ, ಬಂದಾಗ ಮಾಡ್ತಾರೆ. ಈಗ ಮಕ್ಕಳನ್ನು ಕೆಲಸ ಇದ್ರೂ ಈ ಕೃಷಿಗೆ ಏನಾದರೂ ಆಸಕ್ತಿ ಇದೆಯಾ ಅವರಿಗೆ? ಕೃಷಿಗೆ ಆಸಕ್ತಿ ಇಲ್ಲ ಸರ್. ಅವರು ರಿಟೈರ್ಡ್ ಜೀವನ ಮಾತ್ರ ನಾವು ಇಲ್ಲೇ ಕಳಿತೀವಿ, ನಿಮ್ಮಂಗೆ ಇರ್ತೀವಿ ಅನ್ನೋ ಒಂದು ಭಾವನೆ ಇದೆ ಸರ್ ಅವರಿಗೆ. ಅಂದರೆ ನೀವೆಲ್ಲ ಅಷ್ಟೊತ್ತಿಗೆ ಸಂಪೂರ್ಣವಾಗಿ ಕೃಷಿಯನ್ನು ಮೇಲೆ ತನ್ನಿ, ನಾವು ಬಂದು ಅದನ್ನೆಲ್ಲ ನೋಡ್ಕೊಂಡು ಹೋಗ್ತೀವಿ. ಹೌದು ಸರ್, ಆ ಲೆಕ್ಕದಲ್ಲೇ ಇದ್ದಾರೆ. ನೆಮ್ಮದಿ ಬೇಕಂತಂತಂದರೆ ಇಲ್ಲಿ ಬರಬೇಕು ಅನ್ನೋ ಒಂದು ಭಾವನೆ ನಮ್ಮ ರಿಲೇಷನ್ ಮಕ್ಕಳಲ್ಲಿದೆ ಸರ್, ನಮ್ಮ ಕಸಿನ್ಸ್ ಎಲ್ಲರ ಹತ್ರನೂ ಇದೆ, ನಮ್ಮ ಮಕ್ಕಳಲ್ಲೂ ಇದೆ ಸರ್. ಅಂದರೆ ನೋಡಿರಿ, ನೀವು ಎಷ್ಟೇ ನಾವು ಎಂತೆಂಥ ಕೆಲಸಕ್ಕೆ ಹೋದ್ರು ಲಾಸ್ಟಿಗೆ ಈ ಕೃಷಿ ಜೀವನ ಅನ್ನೋದು ಸಾಕಷ್ಟು ನೆಮ್ಮದಿ ತಂದುಕೊಡುತ್ತಲ್ವಾ ಸರ್? ಒಂದು ಒಬ್ಬ ಕೃಷಿ ಕಾರ್ಮಿಕರ ಮಕ್ಕಳು, ನೀವು ಎಲ್ಲರೂ ಹೋಗಿರಲಿ ಸರ್, ಅವ್ರ ರಕ್ತದಲ್ಲಿ ಕೃಷಿ ಅನ್ನೋದು ಹೋಗಲ್ಲ ಸರ್, ಅಳಿಸಿ ಹೋಗಲ್ಲ. ಅದೊಂದು ನಿಜ ಸರ್. ನಮ್ಮ ಭಾರತ ದೇಶ ಕೃಷಿ ದೇಶ ಸರ್. ನಾವು ಕೃಷಿಯಿಂದನೇ ಬೆಳೆದಿವಿ, ಕೃಷಿಯಿಂದನೇ ಸಾಯ್ತೀವಿ. ಈ ಕೃಷಿಯಲ್ಲಿ ಏನಾದರೂ ಒಂದು ಯಶಸ್ಸು ಕಾಣಬೇಕಪ್ಪ ಅಂತಂದರೆ ಒಳ್ಳೆಯ ಮಳೆಗಾಲ ಆಗಬೇಕು, ಜೊತೆಗೆ ಕೃಷಿಯಲ್ಲಿ ಅಂದರೆ ನಮಗೆ ಕೃಷಿ ಮಾಡಬೇಕು ಅನ್ನೋಂಥ ಒಂದು ಆಸಕ್ತಿ ಇರಬೇಕು ಫಸ್ಟ್. ಆಸಕ್ತಿ ಸರ್, ಆಮೇಲೆ ಅದಕ್ಕೆ ಬೇಕಾಗಿರೋ ಅನುಬಂಧಗಳೆಲ್ಲ ಬರಬೇಕು, ಮಳೆ ನೀರು ಎಲ್ಲ ಬರಬೇಕು ಸರ್, ಸೇರ್ಕೋಬೇಕು. ಅದೆಲ್ಲ ಸರಿಪಡಿಸ್ತದೆ ಸರ್ ನಮಗೆ ಸರ್. ನಮ್ಮಲ್ಲಿ 6 ತಿಂಗಳು ಮಳೆ ಬರಲಿದ್ರು, ಕನಿಷ್ಠ 1-2 ತಿಂಗಳಾದರೂ ಮಳೆ ಬರುತ್ತೆ ಸರ್. ನಾವು ಹಿಡಿದಿಟ್ಕೊಂಡ್ರೆ ಅದೇ ಸಾಕು ಸರ್ ಬೆಳೆಯಕ್ಕಂದರೆ. ಅದೆಲ್ಲ ನಮಗೆ ಗೊತ್ತಾಗಬೇಕು. ಗೊತ್ತಾಗಬೇಕಂದ್ರೆ ನಮಗೆ ಆಸಕ್ತಿ ಇರಬೇಕು ಮೊದಲು. ನಾವು ಆಸಕ್ತಿ ಕಲ್ಪಿಸ್ಕೊಂಡ್ವಿಪ್ಪ ಅಂತಂತಂದರೆ ನಾವು ಸಕ್ಸಸ್ ಆದಂಗೆ ಲೆಕ್ಕ. ಈಗ ನೋಡಿ, ಬಿದ್ದಂಥ ಮಳೆ ನೀರನ್ನೆಲ್ಲ ನಮ್ಮ ಜಮೀನೆಲ್ಲ ಶೇಖರಣೆ ಮಾಡ್ಬೇಕಂತಂದ್ರೆ ಇಂಗ ಗುಂಡಿಗಳು, ಕೃಷಿ ಹೊಂಡಗಳು ಈ ಥರ ಎಲ್ಲ ಮಾಡಿಕೊಂಡ್ರೆ ಸಾಕಷ್ಟು ನಿಮ್ಮ ಒಂದು ಕೊಳವೆ ಬಾವಿಯ ಅಂತರ್ಜಲ ಹೆಚ್ಚಾಗಿ ಇದು ಒಂದು ಕಾರಣ ಆಗುತ್ತಲ್ವ? 100% ಸರ್. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿರಿ ಅಂತಂತಂದರೆ ಭೂಮಿನೇ ಒಂದು ಇಂಗುಡು ಗುಂಡಿ ಆಗಿಬಿಡುತ್ತೆ ಸರ್. ನಮ್ಮಲ್ಲಿ ಇರ್ತಕ್ಕಂಥ ಈ ಅರ್ಥವಂಶ ಏನಿದಾವಲ್ಲ ಸರ್, ಎರೆಹುಳುಗಳು ಹಿಂಗೆ ಪೈಪ್ಸ್ ಮಾಡಿಬಿಟ್ಬಿಟ್ಟಿರ್ತದೆ ಸರ್, ಕೆಳಕ್ಕೆ ಮ್ಯಾಕೆ ಕೆಳಕ್ಕೆ ಮ್ಯಾಕೆ. ಮಳೆ ನೀರು ನಮ್ಮ ಜಮೀನಲ್ಲಿ, ಈಗ ನಾನೇನು ತೋಟ ಮಾಡಿದ್ದೀನಲ್ಲ ಸರ್, ಅದರಲ್ಲಿ ನಮ್ಮ ಮಳೆ ನೀರು ಒಂದು ಡ್ರಾಪ್ ಕೂಡ ಎಷ್ಟು ಮಳೆ ಬಂದರೂ ಹೊರಕ್ಕೆ ಹೋಗಲ್ಲ ಸರ್, ಅಲ್ಲಿ ಹಿಂಗೆ ಬಿಡುತ್ತೆ ಸರ್ ಅದು. ಹಂಗಾಗಿ ಎಲ್ಲರೂ ಜಮೀನು, ಹಂಗಾಗಿ ನೀರು ಹಿಂಗಿದ್ರೆ ಸರ್ ವರ್ಷಕ್ಕೆ 1 ತಿಂಗಳು ಮಳೆ ಬಂದರೆ ಸಾಕು ಸರ್. ವರಪ್ರಸಾದ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು ಸರ್, ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಶಾಗಲಿ ಕ್ಯಾಂಪ್ನ ಕೃಷಿಕ ಕೆ ವರಪ್ರಸಾದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರುಳಸಿದ್ದೇಶ್. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ್ ತಾಲೂಕು, ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟು 3600 ಸಸಿ ಐತೆ. ನರೇಗೆ ಇಲ್ಲದೇ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಆಕಿ ಎಲ್ಲವೂ ಆಮೇಲೆ ನನ್ನ ಮಾತು ಕೇಳು ಈಗಲೇ. ಸ್ಮಾರ್ಟ್ ಜನರ ಪ್ರಯಾರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಇದೀಗ ಒಂದು ಜನಪದ ಗೀತೆ. ದಂಡೆ ದಂಡೆ ದಂಡೆ ಹೂವು, ದಂಡೆ ದಂಡೆ ದಂಡೆ ಹೂವು, ದಂಡೆ ಯಾಹು ಚಂದ. ದಂಡೆ ದಂಡೆ ದಂಡೆ ಹೂವು, ದಂಡೆ ದಂಡೆ ದಂಡೆ ಹೂವು, ದಂಡೆ ಯಾಹು ಚಂದ. ಹೊಂಗೆ ಯಾಹು ಚಂದ ನೋಡುವ ಕಣ್ಣಿಗೆ ಹೊಂಗೆ ತೊಂಗಲ್ಲ ಚೈತ್ರ ಚಂದ. ಹೊಂಗೆ ಯಾಹು ಚಂದ ನೋಡುವ ಕಣ್ಣಿಗೆ ಹೊಂಗೆ ತೊಂಗಲ್ಲ ಚೈತ್ರ ಚಂದ. ದಂಡೆ ದಂಡೆ ದಂಡೆ ಹೂವು, ದಂಡೆ ದಂಡೆ ದಂಡೆ ಹೂವು, ದಂಡೆ ಯಾಹು ಚಂದ. ಯುಗಾದಿ ಕಾಲಕ್ಕೆ ಹೊಂಗೆ ಹುಗುಂಚಲು ಹೊಂಗೆಯ ನೆರಳ ತಂಪು ಚಂದ. ಯುಗಾದಿ ಕಾಲಕ್ಕೆ ಹೊಂಗೆ ಹುಗುಂಚಲು ಹೊಂಗೆಯ ನೆರಳ ತಂಪು ಚಂದ. ಹೊಂಗೆಯ ನೆರಳ ತಂಪು ಚಂದ, ಹೋಳಿಗೆ ದಂಡಿ ಕರೆದಾವು ಮನೆ ಮನೆಗೆ. ಹೊಂಗೆಯ ನೆರಳ ತಂಪು ಚಂದ, ಹೋಳಿಗೆ ದಂಡಿ ಕರೆದಾವು ಮನೆ ಮನೆಗೆ. ದಂಡೆ ದಂಡೆ ದಂಡೆ ಹೂವು, ದಂಡೆ ದಂಡೆ ದಂಡೆ ಹೂವು, ದಂಡೆಯ ಹೂ ಚಂದ. ಕಾಲಕ್ಕೆ ಪಾನ ಕಪ್ಪನಿವಾರ ರಘುಕುಲ ರಾಮನಾಮ ಚಂದ. ನವಮಿಯ ಕಾಲಕ್ಕೆ ಪಾನ ಕಪ್ಪನಿವಾರ ರಘುಕುಲ ರಾಮನಾಮ ಚಂದ. ರಘುಕುಲ ರಾಮನಾಮ ಚಂದ, ನಾಲಗಗೆ ಚೈತ್ರವು ಚಂದ ನಮ್ಮ ಕಣ್ಣಿಗೆ. ರಘುಕುಲ ರಾಮನಾಮ ಚಂದ, ನಾಲಗಗೆ ಚೈತ್ರವು ಚಂದ ನಮ್ಮ ಕಣ್ಣಿಗೆ. ದಂಡೆ ದಂಡೆ ದಂಡೆ ಹೂವು, ದಂಡೆ ದಂಡೆ ದಂಡೆ ಹೂವು, ದಂಡೆ ಯಾಹು ಚಂದ. ಕಾಡು ನಾಡಲ್ಲೆಲ್ಲ ಹೂವಾಗಿ ಎರಳುವಾಗ ಚೈತ್ರ ಬಂದೈತೆ ಬಾಳಿನಾಗೆ. ಕಾಡು ನಾಡಲ್ಲೆಲ್ಲ ಹೂವಾಗಿ ಎರಳುವಾಗ ಚೈತ್ರ ಬಂದೈತೆ ಬಾಳಿನಾಗೆ. ಚೈತ್ರ ಬಂದೈತೆ ಬಾಳಿನಾಗೆ, ಹುಣ್ಣಿಮೆಯಾಗೆ ಬಾಳು ನಲಿದೈತೆ ನಾಡಿನಾಗೆ. ಚೈತ್ರ ಬಂದೈತೆ ಬಾಳಿನಾಗೆ, ಹುಣ್ಣಿಮೆಯಾಗೆ ಬಾಳು ನಲಿದೈತೆ ನಾಡಿನಾಗೆ. ದಂಡೆ ದಂಡೆ ದಂಡೆ ಹೂವು, ದಂಡೆ ದಂಡೆ ದಂಡೆ ಹೂವು, ದಂಡೆ ಯಾಹು ಚಂದ. ದಂಡೆ ದಂಡೆ ದಂಡೆ ಹೂವು, ದಂಡೆ ದಂಡೆ ದಂಡೆ ಹೂವು, ದಂಡೆ ಯಾಹು ಚಂದ. ಹೊಂಗೆ ಯಾಹು ಚಂದ ನೋಡುವ ಕಣ್ಣಿಗೆ ಹೊಂಗೆ ತೊಂಗಲ್ಲ ಚೈತ್ರ ಚಂದ. ಹೊಂಗೆ ಯಾಹು ಚಂದ ನೋಡುವ ಕಣ್ಣಿಗೆ ಹೊಂಗೆ ತೊಂಗಲ್ಲ ಚೈತ್ರ ಚಂದ. ದಂಡೆ ದಂಡೆ ದಂಡೆ ಹೂವು, ದಂಡೆ ದಂಡೆ ದಂಡೆ ಹೂವು, ದಂಡೆ ಯಾಹು ಚಂದ. ಓ